ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ನಮ್ಮ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ನೇಗಿಲೆ ಮಡಿತ, ನಂತರ ಡ್ರ್ಯಾಗನ್ ಹಣ್ಣಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಸಿದ್ದನೂರಿನ ಕೃಷಿಕ ಎಸ್ಎಂ ಪ್ರಶಾಂತ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳಿಬರಿ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444 ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭೂಮಿಕಾ ಹೆಚ್.ಆರ್. ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಮೂಡಿಗೆರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ತಮ್ಮೊಂದಿಗೆ ಗೇರು ಕೃಷಿ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಗೇರು ಅಂದ್ರೆ ಗೋಡಂಬಿ ಅಥವಾ ಇಂಗ್ಲಿಷ್ನಲ್ಲಿ ಕ್ಯಾಶ್ಯೂ. ಇದು ಭಾರತ ದೇಶದ ಒಂದು ಪ್ರಮುಖವಾದ ತೋಟದ ಬೆಳೆ, ಅಂದ್ರೆ ಪ್ಲಾಂಟೇಷನ್ ಕ್ರಾಪ್ ಅಂತ ಹೇಳ್ಬಹುದು. ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಕೆಂಪು ಗೋಡ್ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಮಧ್ಯಮ ಕಪ್ಪು ಮಣ್ಣುಗಳು ಈ ಗೇರು ಬೆಳೆಗೆ ಹೆಚ್ಚು ಸೂಕ್ತ. ಕಡಿಮೆ ಫಲವತ್ತತೆ ಇರುವಂತಹ ಮಣ್ಣಿನಲ್ಲಿಯೂ ಸಹ ಈ ಬೆಳೆಯನ್ನ ಬೆಳೆಯಬಹುದು. ಒಣಹವೆ ವಾತಾವರಣದಲ್ಲಿಯೂ ಸಹ ಗೇರು ಉತ್ತಮವಾಗಿ ಬೆಳೆಯಬಹುದು. ಈ ಬೆಳೆಯನ್ನ ನಾವು ಸಮುದ್ರ ಮಟ್ಟದಿಂದ ಸುಮಾರು 1000 ಮೀಟರ್ ಎತ್ತರ ಪ್ರದೇಶಗಳಲ್ಲಿ ಸಹ ಬೆಳೆಯಬಹುದು. ವರ್ಷಕ್ಕೆ ಸುಮಾರು 500 ಮಿಲಿಮೀಟರ್ ಇಂದ 2000 ಮಿಲಿಮೀಟರ್ ಮಳೆ ಬೀಳುವಂತಹ ಪ್ರದೇಶಗಳಲ್ಲೂ ಸಹ ನಾವು ಗೇರನ್ನ ಬೆಳೆಯಬಹುದು. ಆದ್ರೆ ಅಧಿಕ ಮಳೆ ಬೀಳುವ ಪ್ರದೇಶಗಳಲ್ಲಿ ಹೂ ಕಟ್ಟಿದ್ರೂ ಇಳುವರಿ ಕಡಿಮೆ ಇರುತ್ತೆ. ಆದ್ರಿಂದ ಕಡಿಮೆ ಮಳೆ ಬೀಳುವಂತಹ ಒಣ ಪ್ರದೇಶಗಳಿಗೆ ಈ ಬೆಳೆ ಪ್ರಕೃತಿದತ್ತ ವರದಾನ ಅಂತಾನೆ ಹೇಳಬಹುದು. ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಭಾಗಗಳಿಗೆ ಉಳ್ಳಾಲ 1, ಉಳ್ಳಾಲ 3, ಉಳ್ಳಾಲ 4 ಸೂಕ್ತ ತಳಿಗಳಾದ್ರೆ, ಉತ್ತರ ಕನ್ನಡ ಭಾಗಕ್ಕೆ ವೆಂಗುರ್ಲಾ 1, ವೆಂಗುರ್ಲಾ 4, ವೆಂಗುರ್ಲಾ 7 ಸೂಕ್ತ ತಳಿಗಳು ಅಂತ ಗುರುತಿಸಲಾಗಿದೆ. ಅದೇ ರೀತಿ ಮೈದಾನ ಪ್ರದೇಶಗಳಿಗಾದ್ರೆ ಚಿಂತಾಮಣಿ 1, ಚಿಂತಾಮಣಿ 2, ಧನ ಅನ್ನುವಂತಹ ತಳಿಗಳು ಸೂಕ್ತವಾಗಿವೆ ಅಂತ ಗುರುತಿಸಲಾಗಿದೆ. ಗೇರನ್ನ ನಾವು ಬೀಜದಿಂದಲೂ ಸಸ್ಯಾಭಿವೃದ್ಧಿ ಮಾಡಬಹುದು, ಹಾಗೂ ನಿರ್ಲಿಂಗ ಪದ್ಧತಿ ಅಂದ್ರೆ ಕಸಿ ಮೂಲಕನೂ ಕೂಡ ಇದನ್ನ ಸಸ್ಯಾಭಿವೃದ್ಧಿ ಮಾಡಬಹುದು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಹೊಸ ಪ್ರದೇಶ ವಿಸ್ತರಣೆಗೆ ನಾವು ಬೀಜದಿಂದ ಮಾಡಿದಂತಹ ಸಸಿಗಳನ್ನ ಶಿಫಾರಸು ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದರಿಂದ ಇಳುವರಿ ನೀಡುವುದು ತಡ ಆಗತ್ತೆ, ಒಂದು. ಇನ್ನೊಂದು ಅಂತಂದ್ರೆ ಈ ಸಸಿಗಳು ತಾಯಿ ಗಿಡಗಳ ಗುಣಗಳನ್ನ ಹೋಲೋದಿಲ್ಲ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಆದ್ರಿಂದ ಮೃದು ಕಾಂಡ ಕಸಿ ಅಥವಾ ಹಸಿರು ಕಾಂಡ ಕಸಿ ಪದ್ಧತಿಯಿಂದ ಸಸ್ಯಾಭಿವೃದ್ಧಿ ಮಾಡಿದಂತಹ ಗಿಡಗಳನ್ನ ನಾಟಿಗೆ ಬಳಸಬೇಕು ಅಂತ ಶಿಫಾರಸು ಮಾಡ್ತೀವಿ. ಗೇರನ್ನ ಸುಮಾರು 7.5 ಮೀಟರ್ ಅಂತರದಲ್ಲಿ ನಾಟಿ ಮಾಡ್ಕೋಬಹುದು. ಅಂದ್ರೆ ಸುಮಾರು 24 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡ್ಕೋಬಹುದು. ಅಥವಾ ಅಧಿಕ ಸಾಂದ್ರತೆ ಬೆಳೆ ಪದ್ಧತಿಯಲ್ಲಾದ್ರೆ 12 ಅಡಿ 12 ಅಡಿ 4 ಮೀಟರ್ ಅಂತರದಲ್ಲಿ ಕೂಡ ನಾವು ನಾಟಿಯನ್ನ ಮಾಡ್ಕೊಳ್ಬಹುದು. ಮುಂಗಾರಿನ ಸಮಯವಾದಂತಹ ಮೇ ಜೂನ್ ತಿಂಗಳು ನಾಟಿಗೆ ಸೂಕ್ತವಾದಂತಹ ಕಾಲ. ಗೇರನ್ನ ಸಾಧಾರಣವಾಗಿ ಕಡಿಮೆ ಫಲವತ್ತತೆಯ ಮಣ್ಣಿನಲ್ಲೂ ನಾವು ಬೆಳೆಯಬಹುದಾದ್ರೂ ಕೂಡ ಅದಕ್ಕೆ ಗೊಬ್ಬರ ಕೊಟ್ಟಾಗ ಅಧಿಕ ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. 5 ವರ್ಷ ಹಾಗೂ ನಂತರದ ಗಿಡಗಳಿಗೆ ಸುಮಾರು 500 ಗ್ರಾಂ ಸಾರಜನಕ, 250 ಗ್ರಾಂ ರಂಜಕ ಹಾಗೂ 250 ಗ್ರಾಂ ಪೊಟ್ಯಾಶ್ ಗೊಬ್ಬರಗಳನ್ನು ನೀಡಬೇಕಾಗುತ್ತೆ. ಈ ಗೊಬ್ಬರಗಳನ್ನ 2 ಸಮಕಂತುಗಳಲ್ಲಿ ಕೊಡಬೇಕು. ಮೊದಲನೇ ಕಂತನ್ನ ಮಳೆಗಾಲದ ಪ್ರಾರಂಭದಲ್ಲಿ ಅಂದರೆ ಮೇ ಜೂನ್ ನಲ್ಲಿ ಹಾಗೂ 2ನೇ ಕಂತನ್ನ ಮಳೆಗಾಲದ ಕಡೆಯಲ್ಲಿ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕಾಗುತ್ತೆ. ಆಮೇಲೆ ಗೇರು ಸಾಕಷ್ಟು ಹರಡಿಕೊಂಡು ಬೆಳೆಯುವಂತಹ ಒಂದು ಬೆಳೆ ಆಗಿರೋದ್ರಿಂದ ಪ್ರತಿ 2-3 ವರ್ಷಕ್ಕೊಮ್ಮೆ ಅಡ್ಡಾದಿಡ್ಡಿಯಾಗಿ ಬೆಳೆದಿರುವಂತಹ ಒಣಗಿರುವಂತಹ ಹಾಗೂ ರೋಗಗ್ರಸ್ತ ಕೊಂಬೆಗಳನ್ನು ಸವರ್ತಾ ಇರಬೇಕು. ಇದರಿಂದಾಗಿ ಮರದ ಎಲ್ಲಾ ಭಾಗಗಳಿಗೆ ಸರಾಗವಾಗಿ ಗಾಳಿ ಮತ್ತು ಬೆಳಕು ದೊರೆತು ಇಳುವರಿ ಉತ್ತಮಗೊಳ್ಳುತ್ತೆ. ಜೊತೆಗೆ ರೋಗ ಮತ್ತು ಕೀಟ ಬಾಧೆ ಕೂಡ ಕಡಿಮೆ ಆಗುತ್ತೆ. ನಡುವಿರುವಂತಹ ಪ್ರದೇಶದಲ್ಲಿ ನಾವು ಹಲವಾರು ಅಂತರ ಬೆಳೆಗಳನ್ನು ಕೂಡ ನಾವು ಬೆಳಕೋಬಹುದು. ಕಸಿ ಗಿಡಗಳು ನಾಟಿ ಮಾಡಿದ 3 ವರ್ಷದಿಂದಲೇ ಇಳುವರಿ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಹಣ್ಣುಗಳು ಕೊಯ್ಲಿಗೆ ಬರುತ್ತೆ. ಮೇ ತಿಂಗಳವರೆಗೂ ಕೂಡ ಈ ಕೊಯ್ಲು ಮುಂದುವರಿಯುತ್ತೆ. ಗೇರಿನಲ್ಲಿ ಇನ್ನೊಂದು ನಮಗೆ ಅಡ್ವಾಂಟೇಜ್ ಏನು ಅಂತಂದ್ರೆ, ಮರ ಹತ್ತಿ ಹಣ್ಣನ್ನ ಕೊಯ್ಬೇಕು ಅನ್ನೋದಿಲ್ಲ. ನೆಲಕ್ಕೆ ಬಿದ್ದ ಹಣ್ಣುಗಳಿಂದ ಕೂಡ ನಾವು ಬೀಜಗಳನ್ನ ಬೇರ್ಪಡಿಸಿ ಅದನ್ನ ಆರಿಸಿಕೊಳ್ಳೋದು ಇದರಲ್ಲಿ ಸಾಧ್ಯ. ಬೀಜಗಳನ್ನ ಹಣ್ಣಿಂದ ಬೇರ್ಪಡಿಸಿ ಆ ಬೀಜಗಳನ್ನ 2-3 ದಿನಗಳವರೆಗೆ ಒಣಗಿಸಿ ನಂತರ ಗೋಣಿ ಚೀಲದಲ್ಲಿ ತುಂಬಿ ನೆಲಕ್ಕಿಂತ ಮೇಲ್ಮಟ್ಟದಲ್ಲಿ ಅಂದರೆ ಎತ್ತರ ಜಾಗದಲ್ಲಿ ಇದನ್ನ ಶೇಖರಿಸಿ ಇಡಬಹುದು. ಸುಮಾರು 8-10 ವರ್ಷಗಳ ಮರಗಳಿಂದ ಪೂರ್ಣ ಪ್ರಮಾಣದ ಇಳುವರಿಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಸಾಮಾನ್ಯವಾಗಿ ಪ್ರತಿ ಮರದಿಂದ 8-10 ಕೆಜಿ ಬೀಜಗಳು ದೊರೆಯುತ್ತೆ. ಗೇರು ಬೀಜ ಮತ್ತು ಹಣ್ಣಿನ ಇಳುವರಿಯ ಅನುಪಾತ 1:8 ಅಥವಾ 1:10 ಅಂದ್ರೆ 1 ಕೆಜಿ ಬೀಜ ಸಿಕ್ಕಿದ್ರೆ ಅದರಲ್ಲಿ 10 ಕೆಜಿಯಷ್ಟು ನಮಗೆ ಗೇರು ಹಣ್ಣು ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಗೇರು ಹಣ್ಣಿನಿಂದನೂ ಕೂಡ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲಾಗ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ 9741000091 ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಕಾಶವಾಣಿ ಚಿತ್ರದುರ್ಗ, ಮಡಿಕೇರಿ, ಭದ್ರಾವತಿ ಹಾಗೂ ಮಂಗಳೂರು ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. बहू रमा बिटिया की शादी के लिए सोना बहुत सोच समझ कर लेना, कहीं कोई ठग ना ले. हाँ माँ, वो जमाने गए, अब ग्राहक को कोई ठग नहीं सकता. अच्छा, अब स्वर्ण आभूषणों पर हॉलमार्क का निशान अनिवार्य है, इससे ग्राहकों को कोई शंका नहीं रहती और सोना तो शुद्ध मिलता ही है. जी हाँ, हमेशा हॉलमार्क के 3 निशान, BIS का लोगो, सोने की शुद्धता कैरेट में और 6-डिजिट अल्फा न्यूमेरिक HUID कोड देखकर ही खरीदारी करें. जागो, ग्राहक जागो. उपभोक्ता मामले विभाग, भारत सरकार. ಇದೀಗ ಡ್ರ್ಯಾಗನ್ ಹಣ್ಣಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಸಿದ್ದನೂರಿನ ಕೃಷಿಕ SM ಪ್ರಶಾಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ತಾಲೂಕಿನ ಸಿದ್ದನೂರು ಗ್ರಾಮದ ಯುವ ಕೃಷಿಕರಾದಂತಹ SM ಪ್ರಶಾಂತ್ ಕುಮಾರ್ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ಲಾಭದಾಯಕವಾಗಿ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಡ್ರ್ಯಾಗನ್ ಹಣ್ಣಿನ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರಶಾಂತ್ ಕುಮಾರ್ ಅವರೇ. ನಮಸ್ತೆ ಸರ್. ಪ್ರಶಾಂತ್ ಕುಮಾರ್ ಅವರೇ, ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ನೀವು ಎಷ್ಟನೇ ವಯಸ್ಸಿನಿಂದ ಮಾಡ್ತಾ ಬಂದಿದ್ದೀರಾ? ಮುಂಚೆಯಿಂದಲೂ ಕೃಷಿಯಿಂದಲೇ ಬಂದಂತ ನಮ್ಮ ತಂದೆಯವರಲ್ಲ, ಆ ತರ ಇರೋದ್ರಿಂದ ನಮ್ಗೆ, ನಾವು 5ನೇ ತರಗತಿಯಿಂದಲೇ ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಈಗ ವಿದ್ಯಾಭ್ಯಾಸ ಅಂದ್ರೆ 5ನೇ ಕ್ಲಾಸ್ ಅಷ್ಟೇನೆ ಓದಿದ್ ನೀವು? ಇಲ್ಲ ಸರ್, ನಾ 2nd PUC ಸೈನ್ಸ್ ಆಗಿದೆ. ನಂದು ಮುಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ನಾವು ಮನೇಲಿ ಒಬ್ಬರೇ ಮಗ ಆಗಿರೋದ್ರಿಂದ ತೋಟನು ಮತ್ತೆ ಎರಡನ್ನು ಸಮತೋಲನ ಮಾಡಕ್ ಆಗ್ಲಿಲ್ಲ, ಆದ ಕಾರಣ ನಾನು ಕೃಷಿಯನ್ನೇ ಆಯ್ಕೆ ಮಾಡ್ಕೊಂಡೆ. ಈಗ ನೀವು ಚಿಕ್ಕ ವಯಸ್ಸಿನಿಂದಲೇ ಈ ಕೃಷಿ ಬದುಕು ನಿಮಗೆ ಗೊತ್ತಿದೆ ಅಂತ ಹೇಳಿದ್ರಾ, ನಿಮ್ಮ ತಂದೆಯವ್ರ ಕಾಲದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರು? ನಮ್ಮ ತಂದೆಯವ್ರ ಕಾಲದಲ್ಲಿ ತುಂಬಾ ಹೆಚ್ಚಿನದಾಗಿ ತರಕಾರಿಗಳನ್ನ ಬೆಳೀತಿದ್ರು. ಟೊಮಾಟೊ, ಮೆಣಸಿನಕಾಯಿ, ಬದನೆಕಾಯಿ, ಆದ ನಂತರ ಮೆಕ್ಕೆಜೋಳ ಬೆಳೀತಿದ್ರು. ಕಬ್ಬು ಜಾಸ್ತಿ ಇತ್ತು, ಅವಾಗಿನ ತೋಟಗಾರಿಕೆ ಬೆಳೆಗಳು ಕಡಿಮೆ ಇದ್ವು. ನಾವು 5ನೇ ತರಗತಿ ಆದ ನಂತರ ಅಡಿಕೆ ತೋಟನ ರೆಡಿ ಮಾಡ್ಕೊಂತ ಬಂದ್ವಿ. ಅದಾದ ನಂತರ ಟೊಮಾಟೋನು ತುಂಬಾ ಬೆಳೆದ್ವಿ. ನಾನು 2004 ಇಸವಿ ತನಕಲ್ಲೂ ತುಂಬಾ ಟೊಮಾಟೋ ಬೆಳೆದ್ವಿ. ಲೇಬರ್ ಸಮಸ್ಯೆ ಆದ ಕಾರಣ ಟೊಮಾಟೋ ಡ್ರಾಪ್ ಮಾಡಿ ಅಲ್ಲಿಂದ ಅದಕ್ಕೆ ಮತ್ತೆ ದಾಳಿಂಬೆ ಬೆಳೆ ಶುರು ಮಾಡಿದೆ. ದಾಳಿಂಬೆ ಬೆಳೆಯಲ್ಲಿ ಆರ್ಥಿಕವಾಗಿ ಒಳ್ಳೆ ಲಾಭದಾಯಕವಾಯಿತು. ಅದು ತುಂಬಾ ರೋಗ ಲಕ್ಷಣಗಳು ಕಾಣಿಸ್ಕೊಂಡು ಕಚ್ಚಿದ್ವು. ಒಂದು 4 ಬೆಳೆ ಉತ್ತಮವಾದ ಬೆಳೆ ಬಂದ್ವು. 4ನೇ ಬೆಳೆ ಆದ ನಂತರ ತುಂಬಾ ರೋಗಕ್ಕೆ ತುತ್ತಾಗಿ ಗಿಡಗಳು ಹಾಳಾದ್ವು. ಅದಾದ ನಂತರ ನಾನು ಅದನ್ನ ಡೆಮಾಲಿಷ್ ಮಾಡಿದೆ. ತೋಟನ ಡೆಮಾಲಿಷ್ ಮಾಡಿಬಿಟ್ಟು ಬೇರೆ ಏನಾದರೂ ಆಲ್ಟರ್ನೇಟ್ ಬೆಳೆ ಹುಡುಕ್ಬೇಕು ಅನ್ನೋ ಟೈಮಲ್ಲಿ ನನಗೆ ಈ ಬೆಳೆ ಕಣ್ಣಿ ಬಿತ್ತು. ಆದ ಕಾರಣ ಇದನ್ನ ಶುರು ಮಾಡ್ಕೊಂಡೆ. ಈಗ ಅಡಿಕೆ ಅಂತಂದ್ರೆ 8 ಎಕರೆ ಒಳಗಡೆ ಬೆಳೀತಾ ಇದ್ರ? ಅಡಿಕೆ ಬಂದ್ಬಿಟ್ಟು ನಮ್ದು ಟೋಟಲ್ ಜಮೀನು 15 ಎಕರೆ ಇದೆ. 15 ಎಕರೆಲ್ಲಿ 13 ಎಕರೆನ ಅಡಿಕೆ ಮಾಡಿದ್ದೀನಿ. ಇನ್ನು 1.5 ಎಕರೆ ಜಮೀನಲ್ಲಿ ಡ್ರ್ಯಾಗನ್ ಅನ್ನು 1 ಎಕರೆ ಮಾಡಿದ್ದೀನಿ. ಒಂದು ಅರ್ಧ ಎಕರೆ ಬಟರ್ ಫ್ರೂಟ್ ಹಾಕಿದ್ದೀನಿ. ಯಾಕೆ ಹೆಚ್ಚಾಗಿ ಮೇಜರ್ ಬೆಳೆಯಾಗಿ ನೀವು ಅಡಿಕೆಯನ್ನೇ ಬೆಳೀತಾ ಇದ್ರಾ? ಮೇಜರ್ ಆಗಿ ಅದು ನಮಗೆ ಲಾಭದಾಯಕವಾಗಿದೆ. ಒಂದು ಲೇಬರ್ ಓರಿಯೆಂಟೆಡ್ ಅಲ್ಲ, ನಮ್ಮ ಮನೆಯವರೇ ಎಲ್ಲ ಥರದ ಕೆಲಸಗಳನ್ನ ಮಾಡ್ಕೊಂಬರ್ಬೋದು. ನೀರು ಬಿಡೋದಾಗಲಿ, ಆಮೇಲೆ ಅದನ್ನು ಹಾರ್ವೆಸ್ಟ್ ಮಾಡೋದಾದರೂ ನಮಗೇನು ಸಮಸ್ಯೆ ಇಲ್ಲ, ಲೇಬರ್ಗಳು ಅವರೇ ಬಂದು ಮಾಡಿಕೊಟ್ಟು ಹೋಗ್ತಾರೆ. ಹಂಗಾಗಿ ಅದಕ್ಕೆ ನಾವು ಟರ್ನ್ ಆದ್ವಿ. ಟೊಮೊಟೊ ಬಂದುಬಿಟ್ಟು ಆಗಲ್ಲ, ಅದು ಹಚ್ಚಿದ ದಿನದಿಂದಲೂ ಹಣ್ಣು ಅರಿಯೋ ತನಕಲೂ ಲೇಬರ್ ಇರಲೇಬೇಕು. ಆದ ಕಾರಣಕ್ಕೋಸ್ಕರ ಟೊಮೊಟೊ ಡ್ರಾಪ್ ಮಾಡಿದ್ವಿ. ಈಗ ಡ್ರಾಗನ್ ಹಣ್ಣಿನ ಬೆಳೆಯನ್ನು ಬೆಳಿಬೇಕಂತ ನಿಮಗೆ ಯಾರು ಸಲಹೆ ಕೊಟ್ಟರು? ನಿಮಗೆ ಯಾಕೆ ಅದರ ಬಗ್ಗೆ ಒಂದು ಉತ್ಸಾಹ ಬಂತು? ನಮ್ದು ಭಾರಿ ಇರಿಗೇಷನ್ ಏರಿಯಾ ಏನಲ್ಲ ಸರ್, ನಮ್ದೇನು ನಮ್ದು ಒಂದು ಬೋರ್ವೆಲ್ ಆಧಾರಿತ ನೀರಾವರಿ. ನಮ್ಮವೆಲ್ಲ ಕಡಿಮೆ ನೀರಿಗೆ ಯಾವ ಬೆಳೆ ಬರುತ್ತೆ ಅಂತೇಳಿ ಸರ್ಚ್ ಮಾಡಿದಾಗ ನಮಗೆ ಡ್ರ್ಯಾಗನ್ ಕಣ್ಣಿಗೆ ಕಾಣಿಸ್ತು. ಇದ್ರ ಬಗ್ಗೆ ಅದೇ ಯೂಟ್ಯೂಬ್ ಅಲ್ಲಿ ತುಂಬಾ ಸರ್ಚ್ ಮಾಡಿ ಎಲ್ಲಿ ಯಾವ ತರ ಬೆಳೀತಿದ್ದಾರೆ ಅಂತೇಳಿ ಜಾಗಗಳನ್ನ ಹುಡುಕೊಂಡು ನಾವು ಕೊನೆಯದಾಗಿ ಮಹಾರಾಷ್ಟ್ರದಲ್ಲಿ ನಮಗೊಂದು ಲೊಕೇಶನ್ ಸಿಕ್ತು. ಆ ಜಾಗಕ್ಕೆ ಹೋದ್ವಿ ಸಾಂಗ್ಲಿ ಜಿಲ್ಲೆಯಲ್ಲಿ. ಆ ಜಿಲ್ಲೆಯಲ್ಲಿ ಆ ರೈತರ ಹತ್ರ ಹೋಗಿ ಅವ್ರ ಅಭಿಪ್ರಾಯ ತಿಳ್ಕೊಂಡು ಅದು ಯಾವ ತರ ಇದೆ, ಯಾವ ತರ ಬೆಳಿಬಹುದು ಅಂತೇಳಿ ಎಲ್ಲ ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರ ಹತ್ರನೇ ಸಸಿ ತಗೊಂಡು ಬಂದು ನಾವು ಶುರು ಮಾಡ್ಕೊಂಡ್ವಿ. ನಾವು ಈಗ ಮಹಾರಾಷ್ಟ್ರ ಅಂತಂದ್ರೆ ಹೊರ ರಾಜ್ಯ ಆಯ್ತು, ಅಲ್ಲೆಲ್ಲ ಹೋಗಿ ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ಭಾಷಾ ಸಮಸ್ಯೆ ಆಗ್ಲಿಲ್ವಾ ನಿಮಗೆ? ಇಲ್ಲ ಸರ್, ನಮ್ಗೆ ಭಾಷೆ ಸಮಸ್ಯೆ ಏನಾಗಲಿಲ್ಲ, ನಮಗೆ ಸ್ವಲ್ಪ ಹಿಂದಿ ಎಲ್ಲ ಬರ್ತಾ ಇತ್ತು, ಹಾಗಾಗಿ ಭಾಷೆ ಸಮಸ್ಯೆ ಏನೇ ಆಗಲಿಲ್ಲ. ಅಲ್ಲಿ ರೈತರಿಂದ ಮಹಾರಾಷ್ಟ್ರದಲ್ಲಿ ಈಗ ಡ್ರಾಗನ್ ಕೃಷಿ ಮಾಡತಕ್ಕಂತ ಒಬ್ಬ ರೈತರ ಹತ್ರ ನೀವು ಯಾವ ರೀತಿಯಾದಂತಹ ಮಾಹಿತಿ ತಗೊಂಡ್ರ, ಅದನ್ನ ಯಾವ ರೀತಿ ಅಳವಡಿಸಿಕೊಂಡ್ರ ನಿಮ್ಮ ಕೃಷಿಯಲ್ಲಿ? ಮಹಾರಾಷ್ಟ್ರದಲ್ಲಿ ರೈತರು ಅಂದ್ರೆ ಅವರು ಒಂದೇ ಕೃಷಿಗೆ ಅಡಾಪ್ಟ್ ಆಗಿರೋದಿಲ್ಲ. ಒಂದು 50 ಎಕರೆ ಫಾರ್ಮ್ ಇತ್ತು ಅಂದ್ರೆ ಅವರು ಆಲ್ಟರ್ನೇಟ್ ಆಗಿ 4-5 ಬೆಳೆ ಮಾಡ್ಕೊಂಡಿರ್ತಾರೆ. 1 ಎಕರೆ ದಾಳಿಂಬೆ ಮಾಡಿದ್ರೆ ಅಂಜೂರ, ಡ್ರ್ಯಾಗನ್, ಮಾವು, ಈ ತರ ಒಂದು 5-6 ಆಲ್ಟರ್ನೇಟಿವ್ ಆಗಿ ಹಣ್ಣಿನ ಬೆಳೆಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಆ ರೈತರಿಗೆ ಹೋಲಿಸ್ಕೊಂಡ್ರೆ ಅವರು ತುಂಬಾ ಫಾಸ್ಟ್ ಇದ್ದಾರೆ. ಹೊಸದು ಏನ್ ಬೆಳಿಬಹುದು, ಏನ್ ಮಾಡಬಹುದು ಅನ್ನೋದು ಅವ್ರ ತಲೆಯಲ್ಲಿ ತುಂಬಾ, ನಾವು ಸ್ವಲ್ಪ ಅವ್ರನ್ನೇ ಅಡಾಪ್ಟ್ ಮಾಡ್ತಾ ಇದೀವಿ ಅವ್ರು ಏನ್ ಮಾಡ್ತಾರೆ ಅಂತೇಳಿ. ಅವ್ರ ಸಲಹೆ ಮೇರೆಗೆ ನಾವು ಡ್ರ್ಯಾಗನ್ ಬೆಳೆಯಕ್ಕೆ ಹಚ್ಚಿದ್ವಿ. ನೀರು ಕಡಿಮೆ ಬೇಕು ಅಂತ ಹೇಳಿದ್ರು ಅವರು. ನಮಗೆ ಬೇಕಾಗಿತ್ತು ಪ್ಲಸ್ ಪಾಯಿಂಟ್ ನೀರು ಕಡಿಮೆ ಹೋಗೋ ಬೆಳೆ ಬೇಕಾದಂಥದ್ದು, ನಾವು ಹಂಗಾಗಿ ಅದನ್ನ ಆಯ್ಕೆ ಮಾಡ್ಕೊಂಡ್ವಿ. ಮತ್ತೆ ದಾಳಿಂಬೆ ಎಲ್ಲ ಆಲ್ರೆಡಿ ನಾವು ಬೆಳೆದಿದ್ದು ನಮ್ಗೆ ಗೊತ್ತಿತ್ತಲ್ಲ, ಅದಕ್ಕೆ ತುಂಬ ರೋಗಬಾಧೆ ಅಂತ ಗೊತ್ತಿತ್ತಲ್ಲ, ಹಂಗಾಗಿ ಅದನ್ನ ಡ್ರಾಪ್ ಮಾಡಿದ್ವಿ ಬೇಡ ಅಂತೇಳಿ ಇದನ್ನ ಪ್ಲಸ್ ಮಾಡ್ಕೊಂಬಂದ್ವಿ ಅಲ್ಲಿಂದ ಹೋಗಿ ನಾವು. ಈಗ ನೀವು ಡ್ರ್ಯಾಗನ್ ಹಣ್ಣಿನ ಬೆಳೆಯನ್ನ ಬೆಳಿಬೇಕಂತ ಅನ್ಕೊಂಡಾಗ ಪ್ರಾರಂಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರೆ? ಪ್ರಾರಂಭ ಸಿದ್ಧತೆ ಅಂದ್ರೆ ಫಸ್ಟ್ ಮಾರ್ಕಿಂಗ್ ಮಾಡ್ಕೋಬೇಕು. ಮಾರ್ಕಿಂಗ್ ಅಂದ್ರೆ ನಾವೆಲ್ಲ 12x8 ಮಾಡಿದೀವಿ, ಆ ತರ ಮಾರ್ಕಿಂಗ್ ಮಾಡಿಬಿಟ್ಟು 1 ಎಕರೆಗೆ 12x8 ಮಾಡಿದ್ರೆ ಒಂದು 400 ಪಾಯಿಂಟ್ಸ್ ಬೀಳ್ತತೆ ಯಾವುದೇ ರೈತರಾಗ್ಲಿ. ಫಸ್ಟ್ ಮಾರ್ಕಿಂಗ್ ಮಾಡ್ಕೊಂಡ್ಬಿಟ್ಟು ಆ ತದನಂತರ ಡ್ರಿಪ್ ಮಾಡ್ಕೋಬೇಕು. ಡ್ರಿಪ್ ಮಾಡ್ಕೊಂಡ್ಬಿಟ್ಟು ಆ ಡ್ರಿಪ್ಪಿನ ನೀರನ್ನು ಅದಕ್ಕೆ ಬಿಟ್ಟು ಅದನ್ನ ಡಿಗ್ಗಿಂಗ್ ಮಾಡಿಸ್ಕೋಬೇಕು. ಆ ಪೋಲನ್ನು ಡಿಗ್ ಮಾಡಿಸ್ಕೊಂಡು ತದನಂತರ ನಾವು ಕಲ್ಲು ಗೂಟನಾರ ಹಾಕೋಬೋದು ಅಥವಾ ಸಿಮೆಂಟ್ ಪೋಲಾರ ಸಿಗ್ತವೆ, ಆ ಸಿಮೆಂಟ್ ಪೋಲ್ಗಳನ್ನ ಅದರಲ್ಲಿ ನೆಟ್ಟು ಬಿಟ್ಟು ತದನಂತರ ಹೊಲವನ್ನ ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು. ನಾವು ಸ್ಪ್ರಿಂಕ್ಲರ್ ಹಾಕ್ಯಾರ ಅಥವಾ ನೀರು ಕಟ್ಟಿ ಆದರೂ ಹೊಲಗಳನ್ನ ಚೆನ್ನಾಗಿ ಬಲರಾಮ ಹೊಡ್ಕೊಂಡ್ಬಿಟ್ರೆ ಆ ನಂತರ ಅದೇ ಲೂಸ್ ಸಾಯಿಲ್ ಇರುತ್ತೆ, ಆ ಸಾಯಿಲನ್ನು ನಾವು ಬಂಡ್ ಫಾರ್ಮೇಷನ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಫಸ್ಟ್ ಇವನ್ನೆಲ್ಲ ಮಾಡ್ಕೊಂಡು ಬಂಡ್ ಮಾಡ್ಕೋಬೇಕು. ಬಂಡ್ ಮಾಡ್ಕೊಂಡ ನಂತರ ಒಂದು ಕಂಬಕ್ಕೆ ಒಂದು ಪುಟ್ಟಿ ಅಷ್ಟು ಕೊಟ್ಟಿಗೆ ಗೊಬ್ಬರನ ಅದರ ಕಂಬದ ಬಡ್ಡೆಗೆ ಹಾಕಬೇಕು. ಆ ನಂತರ ಸಸಿಗಳು ರೆಡಿ, ಪ್ಯಾಕೆಟ್ ಸಸಿ ಆಗಿದ್ರೆ ತಂದು ರೆಡಿ ಹಂಗೆ ಅದರಲ್ಲಿ ಪೋಲಿಗೆ ಹಂಗೆ ಇಟ್ಟು ಮಣ್ಣು ಹಾಕ್ಬೋದು. ಇಲ್ಲ ನಾವು ಫಸ್ಟ್ ಕಟಿಂಗ್ಸ್ ಎಲ್ಲ ತೊಗೊಂಬಿಟ್ಟು ನಾವು ಪ್ಯಾಕೆಟ್ ಮಾಡ್ಕೊಂತೀವಿ ಅಂದರೆ ನೀವು ಪ್ಲಾನಿಂಗ್ ಮಾಡ್ಕೊಳಕ್ಕೂ ಮುಂಚೆ ಒಂದು ತಿಂಗಳು ಮುಂಚೆನೇ ಕಟಿಂಗ್ಸ್ ಅನ್ನು ತೊಗೊಂಬಂದ್ಬಿಟ್ಟು ಪ್ಯಾಕೆಟ್ ಮಾಡಿಕೊಂಡು ರೆಡಿ ಇಟ್ಕೊಂಡ್ರೆ ಅದು 1-1.5 ತಿಂಗಳಿಗೆ ನಿಮಗೆ ಹೊಸ ಬಡ್ಸ್ ಬರುತ್ತೆ. ಆ ನಂತರ ಅದನ್ನು ನೀವು ನಿಮಗೆ ನೆಡಲಿಕ್ಕೆ ಈಸಿ ಆಗುತ್ತೆ. ನೀವೆಲ್ಲ ನೀವು ಕೆಲಸ ಮುಗಿಸ್ಕೊಂಡು ಆ ಸಸಿನೂ ಬರುತ್ತೆ. ನೀವು ಕಟಿಂಗ್ಸ್ ತಂದರೆ ಫಸ್ಟ್ ಪ್ಯಾಕೆಟ್ ಮಾಡ್ಕೊಂಡು ಆಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ರಿ. ಇಲ್ಲ ನಾವು ಡೈರೆಕ್ಟಾಗಿ ಸಸಿ ತರ್ತೀನಿ ಅಂದರೆ ಎಲ್ಲ ಮುಗಿಸ್ಕೊಂಡು ಸಸಿ ತಂದು ಹಂಗೆ ಡೈರೆಕ್ಟಾಗಿ ನಾಟಿ ಮಾಡ್ಬೋದು. ಈಗ ಭೂಮಿಯ ಫಲವತ್ತತೆ ಅಂತಂದ್ರೆ ಯಾವ ರೀತಿಯಾದಂಥ ಗೊಬ್ಬರಗಳನ್ನ ನಾಟಿಗಿನ ಮುಂಚಿತವಾಗಿ ಕೊಟ್ಟರೆ ನೀವು? ನಾಟಿಗಿನ ಮುಂಚೆ ಬಂದ್ಬಿಟ್ಟು ಬೇವಿನ ಹಿಂಡಿ, ಕೊಟ್ಟಿಗೆ ಗೊಬ್ಬರ, ಟ್ರೈಕೋಡರ್ಮಾ ಬಡ್ಡೆ ಕೊಟ್ಟು ಆಮೇಲೆ ಸಸಿ ನೆಡಬೇಕು. ಅದಾದ ನಂತರ ಸರ್ಕಾರಿ ಗೊಬ್ಬರ ಅಂದ್ರೆ ಕಡಿಮೆ ಕೊಡಬೇಕು, ಅದಕ್ಕೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಕೊಡಂಗಿಲ್ಲ. ಎಕರೆಗೆ ಒಂದು 20 kg ಅಷ್ಟು ಸರ್ಕಾರಿ ಗೊಬ್ಬರನ ಅದು ನಮಗೆ ಯಾವುದು ತಕ್ಕ ಬೇಕು ಅನ್ಸುತ್ತೋ ಅದನ್ನ ಕೊಡಬೇಕು. ಆಮೇಲೆ ಮೈಕ್ರೋನ್ಯೂಟ್ರಿಯಂಟ್ಸ್ನೆಲ್ಲ ಕೊಡ್ಕೊಂತ ಹೋಗ್ಬೇಕು. ಮೈಕ್ರೋನ್ಯೂಟ್ರಿಯಂಟ್ಸ್ ಬೇಕೇ ಬೇಕು ಅದಕ್ಕೆ, ಯಾಕಂದ್ರೆ ಭೂಮಿಯಲ್ಲಿ ಅಂಥ ಮೈಕ್ರೋನ್ಯೂಟ್ರಿಯಂಟ್ಸ್ ಇಲ್ಲ ಇವಾಗ. ಆಮೇಲೆ ಸ್ವಲ್ಪ ಜೀವಾಮೃತ ಈ ತರ ಇವನ್ನೆಲ್ಲ ಮಾಡ್ಕೊಂತ ಹೋಗೋದ್ರಿಂದ ನಿಮಗೆ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಕಾಣಬಹುದು ನೀವು. ಅಂದ್ರೆ ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳನ್ನ ನೀವು ಕೊಡ್ತಾ ಇಲ್ಲ? ನಾವು ರಾಸಾಯನಿಕ ಗೊಬ್ಬರನ 100% ಅಲ್ಲಿ ಒಂದು 10% ಅಷ್ಟೇ ಕೊಟ್ಟಿರೋದು. ಇನ್ನು 90% ಎಲ್ಲ ನಾವು ಸಾವಯವ ಪದ್ಧತಿಯಲ್ಲಿ ಮಾಡಿದ್ದೇನೆ. ಈಗ ಯಾಕೆ ಅನಿಸ್ತು ನಿಮಗೆ ರಾಸಾಯನಿಕ ಬಿಟ್ಟು ನಾವು ಹೆಚ್ಚಾಗಿ ಈ ಒಂದು ಸಾವಯವ ಗೊಬ್ಬರಗಳನ್ನ ಬಳಸಿ ಈ ಒಂದು ಡ್ರ್ಯಾಗನ್ ಕೃಷಿ ಮಾಡಬೇಕು ಅಂತ? ನಾನು ಡ್ರ್ಯಾಗನ್ ಕೃಷಿ ಒಂದೇ ಸಾವಯವ ಪದ್ಧತಿಯಲ್ಲಿ ಮಾಡ್ತಿಲ್ಲ, ನನ್ನ 14 ಎಕರೆ ಅಡಿಕೆ ತೋಟನೂ ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇದ್ದೀನಿ. ನಾನು 2017 ತನಕಲೂ ಸರ್ಕಾರಿ ಗೊಬ್ಬರಗಳನ್ನೇ ಬಳಸಿ ಅಡಿಕೆ ತೋಟಗಳನ್ನು ಬೇರೆ ಯಾವುದೇ ಬೆಳೆಗಳನ್ನು ಬೆಳೀತಾ ಇದ್ವಿ. ಸ್ಟಾರ್ಟಿಂಗಲ್ಲಿ ತುಂಬ ಇಳುವರಿ ಕೊಟ್ಟು ಚೆನ್ನಾಗಿ ಅನ್ನಿಸ್ತು, ಬಟ್ ಬರ್ತಾ ಬರ್ತಾ ಅವು ಮರಗಳಿಗೆ ಹೊಡೆತ ಕೊಡೋಕಷ್ಟು ಅಡಿಕೆ ಮರಗಳಿಗೆ, ಆಮೇಲೆ ಇಳುವರಿಯಲ್ಲಿ ಕುಂಠಿತ ಆಯಿತು, ಮರಗಳು ರೋಗ ಬಾಧೆ ಬೀಳಕ್ಕಚ್ಚಿದ್ವು. ಇವನ್ನೆಲ್ಲ ಅಬ್ಸರ್ವ್ ಮಾಡಿದ ಮೇಲಿಂದ ಕೆಲವು ವಿಜ್ಞಾನಿಗಳನ್ನು ಅವ್ರನ್ನೆಲ್ಲ ಸೈಂಟಿಸ್ಟ್ಗಳನ್ನು ಎಲ್ಲ ಕೇಳಿದ ಮೇಲೆ ಇಲ್ಲ, ಅದು ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗಿದೆ, ರಾಸಾಯನಿಕ ಗೊಬ್ಬರ ಕಳೆನಾಶಕಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ ಭೂಮಿಯ ಸತ್ವ ಕಳ್ಕೊಂಡಿದೆ, ಆದ ಕಾರಣ ನೀವು ಅವಕ್ಕೆ ಸಾವಯವ ಪದ್ಧತಿಯಲ್ಲಿ ಮಾಡ್ಕೊಂತ ಹೋಗೋದು ಒಳ್ಳೇದು ಅಂತ ಹೇಳಿದ ಮೇಲೆ 2017 ನಾನು ಸಾವಯವ ಪದ್ಧತಿಗೆ ಚೇಂಜ್ ಆದೆ. ಚೇಂಜ್ ಆದ ನಂತರ ನಾನು ಒಂದು ಸಾವಯವ ಕಂಪ್ನಿ ಇದೆ ಸರ್, ಅದು ಆ ಕಂಪ್ನಿಯ ಎಲ್ಲ ಪ್ರಾಡಕ್ಟ್ಸ್ಗಳನ್ನು ನಾನು ಅಡಿಕೆ ತೋಟಗಳಿಗೆ ಬೇರೆ ಎಲ್ಲ ಬೆಳೆಗಳಿಗೂ ಬೆಳೆಸ್ಕೊಂತ ಬಂದಿದ್ದೀನಿ, ಒಳ್ಳೆ ಇಳುವರಿನೂ ಕಾಣ್ತಾ ಇದ್ದೀನಿ. ಅದರಲ್ಲ ಅಡಿಕೆಗೆ ಮಾತ್ರ ತುಂಬ ಇಳುವರಿ ಬಂದಿದೆ, ನನಗೆ ಒಳ್ಳೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬಳಸಕಚ್ಚಿನಿಂದ. ಆ ದಿನದಿಂದ ನಾನು ಸಾವಯವ ಪದ್ಧತಿಯಲ್ಲೇ ಬರ್ತಾ ಇದ್ದೀನಿ, ತೋಟದಲ್ಲೂ ಅಷ್ಟೇ ಡ್ರ್ಯಾಗನ್ ಅಲ್ಲೂ ಅಷ್ಟೇ. ಈಗ ಡ್ರ್ಯಾಗನ್ ಅಂದ್ರೆ ಸಸಿ ನಾಟಿ ಅಂತಂದ್ರೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಮಾಡಿದ್ರಾ, ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಮಾಡಿದ್ರ? ಸಾಲಿಂದ ಸಾಲಿಗೆ 12 ಅಡಿ ಮಾಡಿದೀನಿ, ಗಿಡದಿಂದ ಗಿಡಕ್ಕೆ 8 ಅಡಿ ಮಾಡಿದೀನಿ. 12-8 ಮಾಡೋದ ಕಾರಣ ಗಾಳಿ ಬೆಳಕು ಚೆನ್ನಾಗಿ ಆಡ್ಬೇಕು ಅಂತೇಳಿ ಮಾಡೋದು. ಆಮೇಲೆ ನಿಮ್ಮ ಭೂಮಿ ಫಲವತ್ತತೆ ಇದ್ರೆ ತುಂಬಾ ಬೆಳೆಯುತ್ತೆ ಅದು ಗಿಡ, ಆ ಕಾರಣ ನಿಮಗೆ ಅಷ್ಟು ಡಿಸ್ಟೆನ್ಸ್ ಬೇಕೇ ಬೇಕು. ಈಗೆಲ್ಲ ನೀವು ಸಸಿ ನಾಟಿ ಮಾಡಬೇಕಾದ್ರೆ ಎಷ್ಟು ಆಳವಾಗಿ ಗುಂಡಿ ಹೊಡೆದು ನಾಟಿ ಮಾಡಿದ್ರೆ? ಕಂಬ ನೆಡ್ಬೇಕಾದ್ರೆ 1.5 ಅಡಿಯಿಂದ 1.5 ಅಡಿ ಗುಂಡಿ ಹೊಡೆದ್ರೆ ಸಾಕು, ಅಷ್ಟು ಗುಂಡಿಯಲ್ಲಿ ಅದನ್ನ ಕಂಬ ನೆಟ್ಬಿಟ್ಟು ಅದು 1.5 ಅಡಿ ಹೋಯ್ತು ಅಂದ್ರೆ ನೀವು ಮೇಲೆ 1 ಅಡಿ ಬಂಡ್ ಹಾಕ್ತೀರ, ಬಂಡ್ ಹಾಕಿದ್ರೆ ಅಲ್ಲಿಗೆ 2.5 ಅಡಿ ಹೋಗುತ್ತೆ. ಕಂಬ ಬಂದ್ಬಿಟ್ಟು 6.5-7 ಅಡಿ ಎತ್ತರ ಇರ್ತಾವು, ನಿಮಗೆ ಮೇಲೆ 1-4 ಅಡಿ ಸಿಗುತ್ತೆ, ಅಷ್ಟು ಸಿಕ್ಕರೆ ಸಾಕು ನಿಮಗೆ ಕ್ಲಾಂಪು ಅವನ್ನೆಲ್ಲ ಅಳವಡಿಸಕ್ಕೆ ಕರೆಕ್ಟ್ ಇಟ್ ಆಗುತ್ತೆ. ಈಗ ಸಸಿ ಅಂತಂದ್ರೆ ಎಲ್ಲಿಂದ ತಂದ್ರಿ, 1 ರೂಪಾಯಿಗೆ ಒಂದು ಸಸಿ ಕೊಂಡ್ಕೊಂಡ್ ಬಂದ್ರ? ನಾವು ಸಸಿನ ಫಸ್ಟ್ ನಾವು ನೋಡಕ್ ಹೋದ ಜಾಗ ಮಹಾರಾಷ್ಟ್ರ, ಅಲ್ಲೇ ತಗೊಂಬಂದಿದ್ದು. ನಮಗೆ 45 ರೂಪಾಯಿ ಒಂದು ಸಸಿ ಬಿತ್ತು, ಪ್ಯಾಕೆಟ್ ಸಸಿ, ಮತ್ತೆ ಟ್ರಾನ್ಸ್ಪೋರ್ಟೇಶನ್ ಇಂದು ಎಕ್ಸ್ಟ್ರಾ ಬಿತ್ತು, ಒಟ್ಟು ನಮ್ಗೆ 2 ಸೇರಿ ಟ್ರಾನ್ಸ್ಪೋರ್ಟ್ ಇಂದ ಅದನ್ನ ಸೇರಿ 55 ರೂಪಾಯಿ ಒಂದು ಸಸಿ ಬಿದ್ದಂಗಾಯ್ತು ನಮ್ಗೆ. ಈಗೆಲ್ಲ ಸುಮಾರು ಅಂತಂದ್ರೆ ಸಸಿ ಅಂತಂದ್ರೆ ಎಷ್ಟು ತಿಂಗಳ ಸಸಿ ತಂದು ನಾಟಿ ಮಾಡಿದ್ರೆ ನೀವು? ಪ್ಯಾಕೆಟ್ ಅಲ್ಲಿ 1-2 ತಿಂಗಳಾಗಿತ್ತು ಸರ್ ಸಸಿ ನಾಟಿ ಮಾಡಿದಾಗ. ಇಲ್ಲಿ ತಂದ್ಬಿಟ್ಟು ನಾವು 1 ತಿಂಗಳು ಇಟ್ಕೊಂಡು ಮತ್ತೆ ಆರೈಕೆ ಮಾಡಿ ನಮ್ಮ ಎಲ್ಲಾ ಕೆಲಸಗಳನ್ನೆಲ್ಲ ಮಾರ್ಕಿಂಗ್ ಮಾಡಿ ಎಲ್ಲವನ್ನು ಮುಗಿಸ್ಕೊಂಡ ನಂತರ ನಾವು ನಾಟಿ ಮಾಡಿಬಿಟ್ವಿ. ಈಗ ನಾಟಿ ಅಂತಂದ್ರೆ ಸಾಮಾನ್ಯವಾಗಿ ಯಾವ ಒಂದು ಮಳೆ ಅಥವಾ ಯಾವ ಒಂದು ತಿಂಗಳಲ್ಲಿ ಸಸಿ ನಾಟಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತೀರಾ ನಿಮ್ಮ ಒಂದು ಅನುಭವದಲ್ಲಿ? ನನ್ನ ಅನುಭವ ಪ್ರಕಾರ ಇದು ಸೀಸನ್ ಕ್ರಾಪ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ಸೀಸನ್ಗೆ ಹಣ್ಣು ತೆಗಿಬೇಕು ಅಂದ್ರೆ ಡಿಸೆಂಬರ್ ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಬೇಗ ನಾಟಿ ಮಾಡ್ಕೊಂಡ್ರೆ ನಿಮ್ಗೆ ಕರೆಕ್ಟ್ ಸೀಸನ್ ಕ್ರಾಪ್ ಆಗುತ್ತೆ. ಅದನ್ನ ಬಂದ್ಬಿಟ್ಟು ಬೇರೆ ಯಾವ ತಿಂಗಳಲ್ಲಾದ್ರೂ ನಾಟಿ ಮಾಡಬಹುದು, ಇದೇನು ಪರ್ಟಿಕ್ಯುಲರ್ ಈ ತಿಂಗಳಲ್ಲಿ ಆ ತಿಂಗಳಲ್ಲಿ ಮಾಡ್ಬೇಕಂತ ಏನಿಲ್ಲ. ನಾವು ಕ್ರಾಪ್ ಇಂದ ಕ್ರಾಪಿಗೆ ಹಣ್ಣು ತೆಗಿಬೇಕು ಅಂದ್ರೆ ಈ 3 ತಿಂಗಳಲ್ಲಿ ಮಾಡೋದ್ರಿಂದ ನಮ್ಗೆ ಕರೆಕ್ಟ್ ಆಗಿ ಇಳುವರಿ ಬಂದ್ಬಿಡುತ್ತೆ. ಅಂದ್ರೆ ಈ ಸೀಸನ್ ನಲ್ಲಿ ಬಂದ್ರೆ ನಮಗೆ ಮಾರ್ಕೆಟ್ ನಲ್ಲಿ ರೇಟ್ ಸಿಗುತ್ತೆ ಅಂತೇಳಿ ಈ ದೃಷ್ಟಿ ಇಟ್ಕೊಂಡು ನಾಟಿ ಮಾಡಬೇಕಾಗುತ್ತಾ ಈ 3 ತಿಂಗಳಲ್ಲಿ? ಇಲ್ಲ ಸರ್, ಆ ತರ ಏನಿಲ್ಲ. ಇದು ಬಂದ್ಬಿಟ್ಟು ವರ್ಷಕ್ಕೆ ಒಂದೇ ಬೆಳೆ ಬರೋದು, ಅಂದ್ರೆ ಸೀಸನ್ ಕ್ರಾಪ್. ಇದು ಸೀಸನ್ ಕ್ರಾಪ್ ಅಂದ್ರೆ ಏಪ್ರಿಲ್ ಎಂಡ್ ಇಂದ ನಮಗೆ ಫ್ಲವರಿಂಗ್ ಶುರುವಾಗುತ್ತೆ. ನೀವು ಯಾವ ತಿಂಗಳಲ್ಲಾದ್ರೂ ನೀವು ನಾಟಿ ಮಾಡಿರಿ, ನಿಮ್ಗೆ ಶುರುವಾಗದೆ ಏಪ್ರಿಲ್ ಎಂಡ್ ಇಂದ ಫ್ಲವರಿಂಗ್ ಶುರುವಾಗುತ್ತೆ. ಫ್ಲವರಿಂಗ್ ಸ್ಟಾರ್ಟ್ ಆಗಿ 45 ಡೇಸ್ಗೆ ನಿಮ್ಗೆ ಹಾರ್ವೆಸ್ಟಿಂಗ್ ಬರುತ್ತೆ ಹಣ್ಣು. ಆ ಕಾರಣಕ್ಕೋಸ್ಕರ ನೀವು ಯಾವ ನಾಟಿ ಮಾಡಿದ್ರೂ ಬರೋದು ಅದು ಏಪ್ರಿಲ್ ತಿಂಗಳಿಗೆ ಫ್ಲವರಿಂಗ್ ಬರೋದು, ಮೇ ಎಂಡ್ಗೆ ಹಾರ್ವೆಸ್ಟ್ ಆಗೋದು. ಈಗ 1 ಎಕರೆ ಹಾಕಿದ್ವಿ ಅಂತ ಹೇಳಿದ್ರಲ್ಲ, ಈ ಡ್ರಾಗನ್ ಸಸಿ ನಾಟಿ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಎಷ್ಟು ಕಲ್ ಕಂಬ ಉಣಿದ್ರಿ ಅದರಲ್ಲಿ? ನಾವು 12x8 ದಾಯ ಮಾಡಿರೋದ್ರಿಂದ ನಿಮ್ಗೆ 400 ಕಂಬ ಕೂರುತ್ತೆ 1 ಎಕರೆಗೆ. 400 ಕಂಬ ಅಂದ್ರೆ 1600 ಸಸಿ ಬೇಕಾಗುತ್ತೆ ಪರ್ ಪೋಲ್. 4 ಸಸಿ ಬೇಕು ನಿಮಗೆ ಒಂದು ಕಂಬಕ್ಕೆ. 4 ಸಸಿ ಅನ್ನೋದು ಲೆಕ್ಕ ಹಾಕಿದ್ರೆ 1600 ಸಸಿ ಬೇಕು 1 ಎಕರೆಗೆ. ಅಂದ್ರೆ ಒಂದು ಕಂಬಕ್ಕೆ ಅಂತಂದ್ರೆ ಈಗ 4 ದಿಕ್ಕಿಗೂ ಸಸಿ ನಾಟಿ ಮಾಡ್ತಾ ಇದ್ರಿ? ಹೌದು ಸರ್, 4 ಮುಖಕ್ಕೆ 1 ಸಸಿ 4 ನಾಟಿ ಮಾಡಬೇಕು. ಅದನ್ನ ಡ್ರಿಪ್ ಇರಿಗೇಷನ್ ಮಾಡೇ ಫಸ್ಟ್ ನೀವು ಸಸಿಗಳನ್ನ ನಾಟಿ ಮಾಡಬೇಕು, ಯಾಕಂದ್ರೆ ಡ್ರಿಪ್ಪಿನ ನೀರೇ ಮುಖ್ಯ ಅದಕ್ಕೆ. ಈಗ ಆಯ್ ನೀರು ಬಿಟ್ಟು ಬೆಳೆಯಕ್ಕಾಗಲ್ಲ ಅಂತ ಹೇಳ್ತೀರಾ? ಇಲ್ಲ ಸರ್, ಇದು ಡೆಸರ್ಟ್ ಕ್ರಾಪ್ ಆಗಿರೋದ್ರಿಂದ ಇದನ್ನ ಬಂಡ್ ಮೇಲೆ ಬೆಳಿಬೇಕಾಗಿರೋದು. ಒಂದು ಇದು ಬೇಸಿಗೆಯಲ್ಲಿ ನೀರಿನ ನಿರ್ವಹಣೆ ತುಂಬಾ ಕರೆಕ್ಟ್ ಆಗಿ ಮಾಡಬೇಕು. ಬೇಸಿಗೆಯಲ್ಲಿ ಅತಿ ಹೆಚ್ಚಾಗಿ ನೀರು ಬಿಟ್ಟವೆ ಅಂದ್ರೆ ಬೆಳೆ ಹಾಳಾಗುತ್ತೆ ಬೇಸಿಗೆಯಲ್ಲಿ. ಮಳೆಗಾಲದಲ್ಲಿ ಎಂತ ಮಳೆ ಬಂದ್ರೆ ಏನು ತೊಂದರೆ ಏನಾಗಲ್ಲ, ಆದ್ರೂ ಸ್ವಲ್ಪ ಫಂಗಸ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಸ್ಪ್ರೇವನ್ನು ಕೊಡ್ಕೋಬಹುದು ಮಳೆಗಾಲದಲ್ಲಿ, ಬಟ್ ಬೇಸಿಗೆಯಲ್ಲಿ ಮಾತ್ರ ಇದು ಸನ್ಲೈಟ್ ಜಾಸ್ತಿ ಇರೋ ಕಾರಣ ನೀರನ್ನು ತುಂಬಾ ಕರೆಕ್ಟ್ ಆಗಿ ಮಿತವಾಗಿ ಬಳಸಬೇಕು. ಈಗ ಕಲ್ಗೂಟ ಇದನ್ನೆಲ್ಲ ತಂದು ಹಾಕಿ ಬೆಳಿಬೇಕಂತಂದ್ರೆ ಸಾಕಷ್ಟು ಖರ್ಚು ಬರುತ್ತಲ್ಲ ಪ್ರಶಾಂತ್ ಕುಮಾರ್ ಅವರೇ? ಹೌದು ಸರ್, ಖರ್ಚು ಬರುತ್ತೆ. ಈಗೆಲ್ಲ 300 ರೂಪಾಯಿ ಒಂದು ಕಲ್ ಕಂಬ ಇದೆ, 1 ಎಕರೆಗೆ 400 ಕಂಬ ಅಂದ್ರೆ ಅದೇ 1,20,000 ರೂಪಾಯಿ ಆಗುತ್ತೆ. ಸಸಿಗಳು ನೀವು ಪ್ಯಾಕೆಟ್ ಸಸಿ ತಂದ್ರೆ 50 ರೂಪಾಯಿ ಒಂದು ಬೀಳ್ತವೆ, ಇಲ್ಲ ಕಟಿಂಗ್ಸ್ ತಗೊಂಡ್ರೆ 25 ರೂಪಾಯಿ ಒಂದು ಬೀಳ್ತವೆ. ನೀವು ಕಟಿಂಗ್ಸ್ ತಗೊಂಡು ಪ್ಯಾಕೆಟ್ ಮಾಡ್ಕೊಂಡ್ರೆ ನಿಮಗೆ ದೊಡ್ಡ ಲಾಭ ಆಗುತ್ತೆ. ನಾವು ಡೈರೆಕ್ಟ್ ಸಸಿ ತಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಬಟ್ ಯಾವುದೇ ತರ ನೀವು ನಾಟಿ ಮಾಡೋದಾದ್ರೂ 1-3 ಲಕ್ಷ ರೂಪಾಯಿ 1 ಎಕರೆ ಖರ್ಚು ಬಂದೇ ಬರುತ್ತೆ. ಈಗ ಸಸಿ ನಾಟಿ ಮಾಡಿದ್ಮೇಲೆ ಏನೇನು ಕೆಲಸ ಮಾಡ್ಕೊಂತ ಅವನ್ನ ಬೆಳೆಸಿ ಅಂತ ಬಂದ್ರ ಸರ್? ಅದನ್ನ ಗಿಡ ನಾಟಿ ಮಾಡಿದ್ಮೇಲೆ ನೀರ್ಗಳು ಫಸ್ಟ್ ನಿರ್ವಹಣೆ ಕರೆಕ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಬೇಕಾದಂತ ನ್ಯೂಟ್ರಿಯೆಂಟ್ಸ್ಗಳನ್ನ ಕೊಟ್ಕೊತ ಹೋಗ್ಬೇಕು. ಆಮೇಲೆ ಅದು ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಬೆಳವಣಿಗೆ ಸ್ಟಾರ್ಟ್ ಆದಾಗ ಅದನ್ನ ಕಲ್ಲಿನ ಕಂಬಕ್ಕೆ ಕರೆಕ್ಟಾಗಿ ಕಟ್ಕೊಂತ ಹೋಗ್ಬೇಕು. ಅದನ್ನ ಅಪ್ ಟು ರಿಂಗ್ ಬರುತ್ತೆ, ಕೆನಾಫಿ ಮಾಡಿದೀವಲ್ಲ, ಕೆನಾಫಿ ಬರೋ ತನಕ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು. ಕೆನಾಫ್ ಮುಟ್ಟಿ ಮೇಲಿಂದ ಅದನ್ನ ಹೊರಗಡೆ ತಡ ಇಸ್ಕಾಯ್ಬಿಟ್ಬಿಟ್ರೆ ನಮ್ ಕೆಲಸ ಮುಗಿಯುತ್ತೆ. ಜಸ್ಟ್ ಏನ್ ನೋಡ್ಕೊಂತಿರೋದಷ್ಟೇ. ಕಟ್ಬೇಕಂತಂದ್ರೆ ಸಸಿ ಯಾವ್ದ್ರಲ್ಲಿ ಕಟ್ತೀರಾ ನೀವು? ನಾವ್ ವೈರ್ ಅಲ್ಲಿ ಕಟ್ತೀವಿ ಸರ್, ಪ್ಲಾಸ್ಟಿಕ್ ವೈರ್ ಅಲ್ಲಿ ಕಟ್ತೀವಿ. ಅಥವಾ ಇಲ್ಲಾಂದ್ರೆ ಸೀರೆ ಹರುಗಳು ಹಳೆ ಸೀರೆ ಕಟ್ಟ ಇರ್ತಾವಲ್ಲ ಅದ್ರಲ್ಲಿ ಕಟ್ಬೋದು, ಇಲ್ಲ ಟ್ಯಾಗ್ಗಳು ಬರ್ತಾವೆ ಟ್ಯಾಗ್ ಎಲ್ಲಾರ ಕಟ್ಬೋದು. ಯಾವ್ದ್ರಲ್ಲಾರ ಮಾಡ್ಬೋದು, ಅವ್ರವ್ರ ಎಕಾನಮಿ ಸರಿಯಾಗಿ ಅವ್ರವ್ರು ಮಾಡ್ಕೋಬಹುದು. ಈಗ ಕಲ್ಲುಗುಟ್ಟ ಸುಮಾರು ಒಂದ್ ನಾಲ್ಕಡಿ ಎತ್ತರ ಇರುತ್ತೆ, ಅಷ್ಟೆತ್ರ ಬೆಳೆದ್ಮೇಲೆ ಅದನ್ನ ಮತ್ತೆ ಮೇಲೆ ಯಾವ ತರ ಆಡ್ಬೇಕಾಗುತ್ತೆ? ಅದು ಅದ ನಾಲ್ಕಡಿ ಎತ್ತರ ಬೆಳೆಯೋಕಿನ ಮುಂಚೆ ಕಲ್ ಕಂಬ ಆದ್ರೆ ಕ್ಲಾಂಪ್ಗಳು ಬರ್ತಾವೆ, ಕ್ಲಾಂಪ್ಗಳು ಮಾಡಿಸ್ಕೊಂಡು ಅದಕ್ಕೆ ವೇಸ್ಟ್ ಟೈರ್ ಬರ್ತಾವೆ, ವೇಸ್ಟ್ ಟೈರ್ ಹಾಕೊಂಡು ಅದರಿಂದ ಹೊರಗಡೆ ಬಿಡಬೇಕು. ಇಲ್ಲ ಸಿಮೆಂಟ್ ಪೋಲ್ ಹಾಕರ್ಗೆ ಇವೆ ಕೆನಾಫಿನೇ ಸಿಗುತ್ತೆ ರೆಡಿ, ಅದನ್ನೇ ತಗೊಂಡ್ಬಿಟ್ಟು ಅದರಲ್ಲಿ ಆಲ್ರೆಡಿ ಹೋಲ್ಸ್ ಇರ್ತವೆ, ಆ ಹೋಲ್ಸ್ ಅಲ್ಲೇ ತಗೊಂಡು ತಡಾಯಿಸ್ಬೇಕು. ಈಗ ನಾಟಿ ಮಾಡ್ಮೇಲೆ ಮತ್ತೆ ಏನಾದ್ರೂ ಅದಕ್ಕೆ ಗೊಬ್ಬರ ಈ ತರ ಕೊಡ್ತಾರೆ? ಪ್ರಾರಂಭದಲ್ಲಿ ಕೊಟ್ಟಂತ ಗೊಬ್ಬರನೇ ಸಾಕಾಗುತ್ತಾ? 3 ತಿಂಗಳಿಗೆ ಒಂದ್ಸರಿ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಈ ತರ ಯಾವ್ದಿರುತ್ತೋ ಆಲ್ಟರ್ನೇಟ್ ಆಗಿ ಒಂದೊಂದೇ ಚೇಂಜ್ ಮಾಡ್ಕೊಂತ ಕೊಟ್ಕೊಂತ ಹೋಗ್ಬೇಕು. ಅದಕ್ಕೆ ಆಲ್ಮೋಸ್ಟ್ ಕೋಳಿ ಗೊಬ್ಬರನೇ ಜಾಸ್ತಿ ಕೇಳುತ್ತೆ ಹಣ್ಣಿ ಬಂದ ಮೇಲೆ. ಸ್ವಲ್ಪ ಕೋಳಿ ಗೊಬ್ಬರ ಚೆನ್ನಾಗಿ ಕೊಡ್ಬೇಕು ಹಣ್ಣಿ ಬಂದ ಮೇಲೆ. ಅದಕ್ಕಿಂತ ಮುಂಚೆ ಕುರೆ ಗೊಬ್ಬರ ಮತ್ತು ದನಿ ಗೊಬ್ಬರ ಕೊಟ್ರೆ ಚೆನ್ನಾಗಿ ಒಳ್ಳೇದು. ಈಗೆಲ್ಲ ನೀವು ಸಸಿ ನಾಟಿ ಮಾಡಿ ಮೇಲೆ ಅಂದ್ರೆ ಈಗ ನೀರು ಬಿಡ್ತೀರಾ, ಗೊಬ್ಬರ ಕೊಡ್ತೀರಾ, ಈಗ ಒಂದ್ ವೇಳೆ ಮಳೆ ಜಾಸ್ತಿ ಆಗ್ಬೋದು ಅಥವಾ ಬೇಸಿಗೆಯಲ್ಲಿ ಜಾಸ್ತಿ ಬಿಸಿಲಾಗ್ಬೋದು, ಅಂತ ಸಂದರ್ಭದಲ್ಲಿ ಏನಾದ್ರೂ ರೋಗ ರುಜಿನ ಏನಾದ್ರೂ ಈ ಡ್ರಾಗನ್ ಬೆಳೆಯ ಮೇಲೆ ಏನಾದ್ರೂ ಬಂದಿದೆಯಾ? ಬೇಸಿಗೆಯಲ್ಲಿ ಸ್ವಲ್ಪ ಅದು ಬಿಸಿಲು ಜಾಸ್ತಿ ಬೀಳೋದ್ರಿಂದ ಯೆಲ್ಲೋಯಿಶ್ ಆಗುತ್ತೆ ಪ್ಲಾಂಟ್. ಆ ಟೈಮಲ್ಲಿ ಕೆಒಯಿಲಿನ ಪೌಡರ್ ಬರುತ್ತೆ, ಪೌಡರ್ನ ಸ್ಪ್ರೇ ಕೊಡಬೇಕು, ಅದೊಂಥರ ಕವಚ ಇದ್ದಂಗೆ. ಅದಕ್ಕೆ ಅದನ್ನ ಬಿಟ್ಟರೆ ಗ್ರೀನ್ ಮಿರಾಕಲ್ ಅಂತೇಳಿ ಒಂದು ಔಷಧಿ ಬರುತ್ತೆ, ಅದನ್ನು ಸ್ಪ್ರೇ ಕೊಡ್ತಂತ ಇದ್ರೆ ಅದು ಒಂಥರ ಗ್ಲಾಸ್ ಟೈಪ್ ಲೇಯರ್ ಆಗುತ್ತೆ ಗಿಡದ ಮೇಲೆ, ಅದು ಸನ್ಲೈಟಿಂದ ಕಾಪಾಡುತ್ತೆ ಬೇಸಿಗೆಯಲ್ಲಿ. ಆಮೇಲೆ ಮಳೆಗಾಲದಲ್ಲಿ ಬಂದ್ಬಿಟ್ಟು ಮಳೆ ಯಥೇಚ್ಛವಾಗಿ ಮಳೆ ಆದರೆ ಸ್ವಲ್ಪ ಫಂಗಸ್ ಕಾಡುತ್ತೆ, ಭಾಳ ಏನಲ್ಲ. ಅದು ರೇನಿ ಸೀಸನಲ್ಲಿ ಒಂದು ವಾರ 10 ದಿವಸಗಟ್ಟಲೆ ಮಳೆ ಕಂಟಿನ್ಯೂ ಆಗಿ ಇಟ್ಕೊಂಡ್ರೆ ಮಾತ್ರ ನಿಮಗೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಅಂಥ ಟೈಮಲ್ಲಿ ಯಾವ್ದಾರ ಸೂಕ್ತವಾದ ಒಂದು ಫಂಗಿಸೈಡ್ಗಳನ್ನ ಕೊಡ್ಕೊಂತ ಹೋಗ್ಬೇಕು ಅಷ್ಟೆ. ಅಂದ್ರೆ ಈ ಕೃಷಿಯಲ್ಲಿ ಹೆಚ್ಚಾಗಿ ಗಿಡದ ಮೇಲೆ ರೋಗ ಬರುತ್ತಾ ಅಥವಾ ಹೂವು ಹಣ್ಣು ಅಥವಾ ಕಾಯಿ ಮೇಲೆ ರೋಗ ಬರುತ್ತಾ? ಇದು ಬಂದ್ಬಿಟ್ಟು ರೋಗ ಲಕ್ಷಣ ಅಂದ್ರೆ ಲೀಫ್ ಮೇಲೆ ಕಾಣೋದು, ಎಲೆ ಮೇಲೆ ಕಾಣೋದ್ರಿಂದ ಅದು ಫ್ಲವರ್ ಆಯ್ತು ಅಂದ್ರೆ ಫ್ಲವರ್ ಮೇಲೂ ಚುಕ್ಕೆ ಹೋಗುತ್ತೆ, ಬಟ್ ಅಂತ ಎಫೆಕ್ಟಿವ್ ಆಗಿ ಹಂಗೆ ಕಾಣೋದಿಲ್ಲ. ಹಣ್ಣಿನ ಮೇಲೂ ಎಫೆಕ್ಟ್ ಮಾಡಲ್ಲ, ಬಟ್ ಅದು ಕಲೆ ಆಗದೇ ತರ ಉಳ್ಕೊಳೋದ್ರಿಂದ ಹಣ್ಣಲ್ಲಿ ಕಲೆ ಕಾಣಿಸುತ್ತೆ, ಬಟ್ ಒಳಗಡೆ ಪಲ್ಪ್ ಏನೋ ಆಗಿರೋದಿಲ್ಲ. ಬಟ್ ಅದನ್ನ ನಾವು ಚುಕ್ಕಿ ಬರ್ದಂಗೆ ಅದನ್ನ ಮುಂಚೆನೆ ಕಂಟ್ರೋಲ್ ಮಾಡ್ಕೊಂಡ್ರೆ ಹಣ್ಣು ತುಂಬಾ ಶೈನಿಂಗ್ ಆಗಿ ಇರುತ್ತೆ. ಈಗ ಹಣ್ಣಿನ ಮೇಲೆ ಚುಕ್ಕಿ ಬರ್ದಂಗೆ ಮುಂಚೆನೆ ಕಂಟ್ರೋಲ್ ಅಂತಂದ್ರೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತೀರಾ? ಮುಂಚೆ ನಾವು ಇನ್ನು ಫ್ಲವರಿಂಗ್ ಶುರು ಹಾಕಿನ ಮುಂಚೆನೆ ಕೆಲವೊಂದು ಫಂಗಿಸೈಡ್ಗಳನ್ನ ಸ್ಪ್ರೇ ಮಾಡ್ಕೊಂಡು ಅದನ್ನ ರೋಗ ಇದ್ದದ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು ಒಂದು. ಆಮೇಲಿಂದ ಅದನ್ನ ಒಂದು 3 ತಿಂಗಳಿಗೆ ಮಟ್ಟ ಕಂಟಿನ್ಯೂ ಆಗಿ ಒಂದು 15 ದಿನಕ್ಕೆ ಒಂದು ಸ್ಪ್ರೇ ಕೊಟ್ಕೊಂತ ಹೋದ್ರೆ ಅದು ರೋಗ ಇಲ್ದಂಗೆ ಹೋಗುತ್ತೆ. ಈಗ ರೋಗ ಇರಲಿ ಇರದೇ ಇರಲಿ ಅಂದ್ರೆ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಬೇಕಂತ ಹೇಳ್ತೀರಾ? ಇಲ್ಲ, ಅವಶ್ಯಕತೆ ಇಲ್ಲ, ರೋಗ ಇದ್ದ ಮಾತ್ರ ಸ್ಪ್ರೇ ಕೊಡಬೇಕು. ಇಲ್ಲ ನಾನು ಇನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊಂತೀನಿ, ನಾನು ದುಡ್ಡಲ್ಲಿ ತೊಂದರೆ ಇಲ್ಲ ಹಣಕಾಸಿನಲ್ಲಿ ಅಂದ್ರೆ ನೀವು 15 ದಿನಕ್ಕೊಂದು ಸ್ಪ್ರೇ ಕೊಡ್ಕೊಂಡ್ರೆ ತಪ್ಪೇನಿಲ್ಲ, ಮಾಡ್ಕೋಬಹುದು. ಈಗ ರೋಗ ಇಲ್ಲ ಅಂದ್ರೆ ಸ್ಪ್ರೇ ಮಾಡಿದ್ರೆ ಮತ್ತೆ ಈ ಬೆಳೆ ಮೇಲೆ ಏನಾದ್ರೂ ಪರಿಣಾಮ ಬೀರ್ಬೋದ? ಬೆಳೆ ಮೇಲೆ ಏನ್ ಪರಿಣಾಮ ಬೀರಲ್ಲ, ಬಟ್ ಲಾಂಗ್ ಟೈಮ್ ಮಾಡ್ಕೊಂಡು ಹೋಗ್ಬೇಕು. ಈಗ 15 ದಿನ ಕುಡಿಯೋದು, 1 ತಿಂಗಳಿಗೆ 1 ಟೈಮ್ ಸ್ಪ್ರೇ ಕೊಡ್ಕೊಂತ ಹೋದ್ರೆ ಅಂತ ಏನ್ ಎಫೆಕ್ಟಿವ್ ಆಗಿ ಏನು ಆಗೋದಿಲ್ಲ. ಆಲ್ಮೋಸ್ಟ್ ಆರ್ಗ್ಯಾನಿಕ್ ಅಲ್ಲೇ ಬಂದಿದಾವೆ ಎಲ್ಲ, ಫಂಗಿಸೈಡ್ ಆಗ್ಲಿ ಬೇರೆ ಪೆಸ್ಟಿಸೈಡ್ ಎಲ್ಲವೂ ಬಂದಿದ್ದಾವೆ, ಆದಷ್ಟು ಅವ್ನು ಯೂಸ್ ಮಾಡೋದು ಒಳ್ಳೇದು. ಈಗ ಈ ವರ್ಷದ ಮಟ್ಟಿಗೆ ಹೇಳ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ಮಳೆಗಾಲ ಆಯ್ತು, ಹಿಂಗಾರಿಯಾಗಿ ಸಾಕಷ್ಟು ಬಂತು ಅಂದ್ರೆ ಅಂತ ಟೈಮ್ನಲ್ಲಿ ಏನು ಈ ಬೆಳೆ ಮೇಲೆ ಏನು ಪರಿಣಾಮ ಬೀರಲಿಲ್ಲ? ಅಂದ್ರೆ ಈ ವರ್ಷ ಹಿಂಗಾರು ಜಾಸ್ತಿ ಆಯೋದ ಕಾರಣ ಸ್ವಲ್ಪ ಫಂಗಸ್ ಜಾಸ್ತಿ ಆಯ್ತು. ಹಿಂಗಾರು ಮಳೆ ಜಾಸ್ತಿ ಆಗಿರೋದ್ರಿಂದ ನಾವು ಸ್ವಲ್ಪ ಸ್ಪ್ರೇಗಳ ಮೇಲೆ ಅವಲಂಬನೆ ಹೋಗ್ಲೇಬೇಕಾಯ್ತು. ಈ ವರ್ಷ ನಾವು ಫಸ್ಟ್ನೇ 2 ವರ್ಷ ನಾವು ಸ್ಪ್ರೇ ಅಂತಕ್ಕದ್ದೇ ಕೊಟ್ಟಿಲ್ಲ, ಈ ವರ್ಷನೇ ಸ್ಪ್ರೇ ಕೊಟ್ಟಿರೋದು, ಅದು ಮಳೆ ಜಾಸ್ತಿ ಆಗೋದ ಕಾರಣ. ಈಗ ಒಂದ್ಸಲ ನಾಟಿ ಮಾಡಿದ್ಮೇಲೆ ಈ ಡ್ರಾಗನ್ ಸಸಿಗಳನ್ನ ಎಷ್ಟು ವರ್ಷ ತನಕ ಬೆಳೆಯಬಹುದು ನಾವು ಇದರಲ್ಲಿ ಇಳುವರಿಯನ್ನ? ಇದು ಲಾಂಗ್ ಕ್ರಾಪ್ ಸರ್, ಒಂದ್ 20-25 ವರ್ಷ ತನಕ ಬರುತ್ತೆ. ನಾವು 25 ವರ್ಷ ತನಕ ನಾವ್ ಹೆಂಗ್ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿವೋ ಅದು ಅಷ್ಟರ ಇಳುವರಿ ಕೊಟ್ಕೊಂತ ಹೋಗುತ್ತೆ. ಈಗ ಮೊದಲೇ ವರ್ಷ ಹಾಕಿದ್ರಿ, ಈಗ ಹಣ್ಣೆಲ್ಲ ಕಟಾವ್ ಮಾಡಿದ್ರಿ, ಮತ್ತೆ ಅಲ್ಲಿ ಏನ್ ಕೆಲಸ ಮಾಡ್ಬೇಕಾಗುತ್ತೆ? ಬೇರೆ ಏನ್ ಕೆಲಸ ಇಲ್ಲ ಅದರಲ್ಲಿ. ಕೆನಾಫಿ ಜಾಸ್ತಿ ಇತ್ತು ಅಂದ್ರೆ ಕೆನಾಫ್ ಕಟ್ ಮಾಡ್ಬೇಕು ಒಂದು. ಆಮೇಲೆ ಕೆಳಗಡೆ ಕಳೆ ತಗ್ಸೋದು, ಗೊಬ್ಬರಗಳನ್ನ ಹಾಕ್ಸೋದು, ಆ ಗೊಬ್ಬರ ಹಾಕ್ಸದಂತ ಗೊಬ್ಬರನ ಮುಚ್ಚಿಸೋದು, ಇಷ್ಟೇ ಕೆಲಸ, ನೀರ್ಗಳು ನೋಡ್ಕೊಳೋದು, ಅದನ್ನ ಬಿಟ್ಟರೆ ಬೇರೆ ಏನ್ ಕೆಲಸ ಇರಲ್ಲ. ಈಗ ಕಳೆ ಅಂತಂದ್ರೆ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ತೀರಾ? ಕೈಯಿಂದ ಕೀಳಿಸ್ತೀರಾ ಅಥವಾ ಯಾವ್ದಾದ್ರು ಕಳೆನಾಶಕ ಸಿಂಪಡಣೆ ಮಾಡ್ತೀರಾ? ಬುಡದ ಬಡ್ಡೆ ಇರೋದನ್ನೆಲ್ಲ ಕಳೆ ಕೈಯಲ್ಲ ಕೀಳಿಸ್ತೀವಿ, ನಡುವೆ ಇರೋದನ್ನ ಟ್ಯಾಕ್ಟ್ರಲ್ಲಿ ಕಲ್ಟಿವೇಟ್ ಮಾಡ್ತೀವಿ. ಬಹಳ ದಿಂಡ ಮೇಲೆ ಇರೋದಕ್ಕೆ ಆರ್ಗ್ಯಾನಿಕ್ ಹರ್ಬಿಸೈಡ್ ಬಂದಿದಾವೆ, ಅವ್ನು ಸ್ಪ್ರೇ ಕೊಡ್ತಿದೀವಿ. ಕೆಮಿಕಲ್ ಕಳೆನಾಶಕ ಸಿಂಪಡಣೆ ಮಾಡಲ್ಲ ನೀವು? ಫಸ್ಟ್ನೇ ವರ್ಷ ಎಲ್ಲ ಕೆಮಿಕಲ್ ಸಿಂಪಡಣೆ ಮಾಡಿದ್ವಿ, ಇನ್ನು ವರ್ಷದಿಂದ ಆರ್ಗ್ಯಾನಿಕ್ ಅಲ್ಲೇ ಹರ್ಬಿಸೈಡ್ ಬಂದಿದಾವೆ, ಅದನ್ನ ಕೊಟ್ಟಿದೀವಿ, ಪರವಾಗಿಲ್ಲ ಅನ್ಸ್ತಾ ಇದೆ ರಿಸಲ್ಟ್, ಅದನ್ನೇ ಕೊಡ್ತಾ ಇದೀವಿ. ಅದು ಬೇರೆ ಬೇರಿಗಾಗ್ಲಿ ಅಥವಾ ಗಿಡಕ್ಕಾಗ್ಲಿ ಏನೋ ತೊಂದರೆ ಕೊಡೋದಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಿದೆ. ಡ್ರ್ಯಾಗನ್ ಸಸಿ ನಾಟಿ ಮಾಡಿ ಒಂದೂವರೆ ವರ್ಷಕ್ಕೆ ಹಣ್ಣಿಗೆ ಬಂದು ಬರುತ್ತೆ ಮಾರ್ಕೆಟಿಗೆ ಕೊಡೋವಷ್ಟು ಹಣ್ಣು. ಅಂದ್ರೆ ಸಪೋಸ್ ಈಗ ನೀವು ಜನವರಿಲಿ ನೀವು ಗಿಡ ನಾಟಿ ಮಾಡಿದ್ರೆ ಅಂದ್ರೆ ಏಪ್ರಿಲ್ ಅಲ್ಲಿ ನಿಮಗೆ ಫ್ಲವರಿಂಗ್ ಶುರುವಾಗುತ್ತೆ. ಆ ವರ್ಷ ಅದು ಎಷ್ಟು ನಿಮಗೆ ಇಳುವರಿ ಕೊಡಬೇಕೋ ಅಷ್ಟು ನಿಮಗೆ ಕೊಟ್ಟೆ ಕೊಡುತ್ತೆ ಒಂದೂವರೆ ವರ್ಷದಲ್ಲಿ. ಒಂದು ಎಕರೆಗೆ ಫಸ್ಟ್ನೇ ವರ್ಷನೇ ನೀವು ಒಂದು 3 ಟನ್ ವರೆಗೂ ಎಕ್ಸ್ಪೆಕ್ಟ್ ಮಾಡಬಹುದು ಬರುತ್ತೆ. ಅಂದ್ರೆ ಒಂದು ಬೆಳಿಗ್ಗೆ ಒಂದು ಬೆಳಿಗ್ಗೆ ಈಗ ಫಸ್ಟ್ನೇ ವರ್ಷ 1.5 ಟನ್ ಬಂತು, ಎರಡನೇ ವರ್ಷ ಎಷ್ಟು ಬಂತು, ಮೂರನೇ ವರ್ಷಕ್ಕೆ ಎಷ್ಟು ನಿರೀಕ್ಷೆ ಮಾಡಿದ್ರೆ? ನಮಗೆ ಫಸ್ಟ್ನೇ ಬೆಳೆ ಒಂದು 3 ಟನ್ ವರೆಗೂ ಬಂತು, ಹಿಂದಿನ ವರ್ಷ ಒಂದು 7 ಟನ್ ಆಗಿದೆ, ಈ ವರ್ಷ ಒಂದು 10-12 ಟನ್ ಆಗ್ಬಹುದು. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಇಳುವರಿ ಹೆಚ್ಚುತ್ತಾ ಹೋಗುತ್ತಲ್ಲ, ಅಂದ್ರೆ ಅಲ್ಲಿ ಏನು ನೀವು ಬದಲಾವಣೆ ಮಾಡಿದ್ರ ಕೃಷಿಯಲ್ಲಿ? ಬದಲಾವಣೆ ಏನಿಲ್ಲ, ಗಿಡ ಎಷ್ಟು ಬೆಳೆಯುತ್ತೋ ಅಷ್ಟು ನಮಗೆ ಇಳುವರಿ ಬರುತ್ತೆ. ಅದು ನಂಬರ್ ಆಫ್ ಬ್ರಾಂಚಸ್ ಜಾಸ್ತಿ ಹಾಕಂತ ಹೋಗ್ತದೆ ಗಿಡದಲ್ಲಿ, ಬ್ರಾಂಚಸ್ ಜಾಸ್ತಿ ಆದ್ರೆ ಇಳುವರಿಲೂ ನಿಮಗೆ ಜಾಸ್ತಿ ಕೊಟ್ಕೊಂತ ಹೋಗುತ್ತೆ. ಅಂದ್ರೆ ಗಿಡ ಎಲ್ಲ ಆರೆ ಕೊಂಬುಗಳೆಲ್ಲ ಜಾಸ್ತಿ ಆದಂಗಲ್ಲ ಇಳುವರಿ ಜಾಸ್ತಿ ಅಂತ ಹೇಳ್ತೀರಿ? ಹೌದು ಸರ್, ಹೌದು. ಯಾವ ಕಾಲದಲ್ಲಾದ್ರೂ ಈ ಹಣ್ಣಿನ ಗಿಡದ ಇದು ಪ್ರೂನಿಂಗ್ ಅಂತ ಏನಾದ್ರೂ ಮಾಡ್ತಾ ಇದ್ರೆ? ಪ್ರೂನಿಂಗ್ ಅಂದ್ರೆ ಕೆಳಗಡೆ ಬುಡದಲ್ಲಿ ಬರುವಂತ ಸಣ್ಣ ಸಣ್ಣ ಚಿಕ್ಕಳುಗಳನ್ನ ಇವನ್ನ ನಾವೇ ಕಟ್ ಮಾಡಿಸ್ಬಿಡ್ತೀವಿ ಲೇಬರ್ ಹಚ್ಚಿ. ಇಲ್ಲ ಸೀಡ್ಲಿಂಗ್ಸ್ ಯಾರಿಗಾರು ಕೊಡಬೇಕು ಅಂದ್ರೆ ಅವನ್ನ ಗ್ರೋತ್ ಆಗೋರಿಗೆ ಬಿಡ್ತೀವಿ, ಇಲ್ಲಪ್ಪ ಅಂದ್ರೆ ನಾವು ಎಲ್ಲ ಸಣ್ಣದಿದ್ದಾಗಲೇ ಕಟ್ ಮಾಡಿಸಿ ತೆಗೆಸ್ಬಿಡ್ತೀವಿ. ಅಂದ್ರೆ ಅದರಲ್ಲೂ ನೀವು ಸಸಿ ಮಾಡಿ ಬೇರೆಯವ್ರಿಗೆ ಕೊಡಬಹುದು? ಒಂದು ಬೆಳೆ ಅಥವಾ 2 ಬೆಳೆ ತಗೊಂಡ ಮೇಲೆ ನಮ್ಮ ತೋಟದಿಂದಲೇ ಸಸಿಗಳನ್ನ ಕೊಡಬಹುದು, ನಾವು ಆಲ್ರೆಡಿ ಕೊಡ್ತಾ ಇದೀವಿ. ಈಗ ಸಸಿ ಅಂತಂದ್ರೆ ಯಾವ ರೀತಿ ನೀವು ಅಲ್ಲಿ ನಿಮ್ಮ ಗಿಡದಲ್ಲಿ ಕಟ ಮಾಡಿ ಅದನ್ನ ಯಾವ ರೀತಿ ಪ್ಯಾಕೆಟ್ ಮಾಡ್ತೀರಾ ನೀವು? ಮುಂಚೆ ಫಸ್ಟ್ ವರ್ಷ ಮಾಡಿದಾಗ ಪ್ಯಾಕೆಟ್ ಮಾಡಿ ಕೊಟ್ಟಿದ್ವಿ ಸಸಿಗಳನ್ನ, ಈ ವರ್ಷದಿಂದ ಎಲ್ಲ ಕಟಿಂಗ್ಸ್ಗಳನ್ನೇ ಕೊಡ್ತಾ ಇದೀವಿ ಡೈರೆಕ್ಟ್ ಆಗಿ ರೈತರ. ಅವರೇ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಆಯ್ತು ಪ್ಯಾಕೆಟ್ಗಳು ಯಾಕೆ ಅವನ್ನೆಲ್ಲ, ಈ ಕಟಿಂಗ್ಸೇ ಕೊಡೋದ್ರಿಂದ ಅವರು ಯಾವ್ದಾರ ಒಂದು ಸಣ್ಣ ವೆಹಿಕಲ್ ಅಲ್ಲಿ ಬಂದು ತಗೊಂಡು ಹೋಗ್ಬಿಟ್ಟು ಅವರೇ ಪ್ಯಾಕೆಟ್ ಮಾಡ್ಕೊಂಡು ಸಾಕೊಂಡು ಅವರೇ ಹೊಲದಲ್ಲೇ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಅವರಿಗೆ ಹೊಲದಲ್ಲಿ ನಾಟಿ ಮಾಡೋಕ್ಕೂ ಈಸಿ ಆಗುತ್ತೆ ಅದು. ಈಗ ನೀವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರ, ಡ್ರ್ಯಾಗನ್ ಕೃಷಿ ಮಾಡ್ಬೇಕಂತಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲೇ ರೈತರನ್ನ ಒಂದು ಅನುಭವ ತಿಳ್ಕೊಂಡು ನಾವು ಅಲ್ಲಿಂದ ಸಸಿ ತಂದು ಮಾಡಿದ್ವಿ ಅಂತ ಹೇಳಿದ್ರ, ಈಗ ನೀವು ಬೆಳೆಯುವಂತ ಈ ಒಂದು ಡ್ರ್ಯಾಗನ್ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅಕ್ಕಪಕ್ಕದ ರೈತರೆಲ್ಲ ತಿಳ್ಕೊಂಡು ಅವರು ಬೆಳಿಬೇಕಂತ ಆಸಕ್ತಿಯಿಂದ ಸಸಿ ತಗೊಂಡು ಹೋಗ್ತಾರ ನಂಗಾಯ್ತು. ಹೌದು ಸರ್, ಹೌದು ಸರ್. ಯಾಕಂದ್ರೆ ಇದು ಹೊಸ ಬೆಳೆ ಆಗೋದ್ರಿಂದ ಸಾವಿರಾರು ಜನ ರೈತರು ನಮ್ಮ ಹತ್ರ ಬಂದಲ್ಲ ಆಲ್ರೆಡಿ ಕೇಳ್ಕೊಂಡು ಮಾಡಿರೋರು ಇದಾರೆ, ಕೆಲವರು ಕೇಳಿರೋರು ಇದಾರೆ. ಈ ನಮಗೆ ಗೊತ್ತಿರೋದು ಏನಿದೆ ಅದನ್ನ ಅವ್ರಿಗೆ ಮಾಹಿತಿನ ಅವ್ರಿಗೆ ಹೇಳಿದೀವಿ, ಅವರು ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ತಿಳ್ಕೊಂಡಿದ್ದಾರೆ, ಬೇರೆ ಕಡೆನೂ ಹೋಗಿ ತಿಳ್ಕೊಂಡಿದ್ದಾರೆ, ತಿಳ್ಕೊಂಡಿರೋರು ಮಾಡಿರೋದಾರೆ. ಆಮೇಲೆ ಅವರು ಮಾಡಿರೋರು ಇವೆಲ್ಲ ಈ ವರ್ಷ ನಮ್ಮ ಸಸಿ ಹೋಯ್ದರೂ ಹಣ್ಣು ಹರಿದ್ದಾರೆ ಈ ವರ್ಷ ಎಲ್ಲ ಆಲ್ರೆಡಿ. ಈಗ ನಿಮ್ಮ ಗ್ರಾಮದಲ್ಲಿ ಏನಾದರೂ ಆಸಕ್ತಿ ಕೊಟ್ಟು ಈ ಡ್ರ್ಯಾಗನ್ ಕೃಷಿ ಮಾಡ್ತಾ ಇದ್ದಾರೆ ಯಾರಾದರೂ? ಇನ್ನೊಂದು 4 ಜನ ರೈತರು ಮಾಡಿದ್ದಾರೆ ಸರ್, ನಮ್ಮನ್ನೋಡಿ ಮಾಡಿದ್ದಾರೆ. ಈಗ ಹಣ್ಣು ಅಂತಂದ್ರೆ ಈಗ ಕಟಾವು ಯಾವ ರೀತಿ ಮಾಡ್ತೀರಾ ನೀವು ಇವನ್ನ? ಹಾರ್ವೆಸ್ಟ್ ಮಾಡಕಂತಲೇ ಅದು ಕಟಾರ್ ಬರುತ್ತೆ, ಅದರಿಂದಲೇ ನಾವು ಹಾರ್ವೆಸ್ಟ್ ಮಾಡ್ತೀವಿ ಅದನ್ನ. ಆಮೇಲೆ ಕೈಯಿಂದ ತಿರ್ವಿದ್ದು ಕೈಯಲ್ಲೇ ಕಟ್ ಮಾಡಿದ್ದು ಅದು ಹಣ್ಣು ತಡೆಯೋದಿಲ್ಲ, ಅದು ತುಂಬಾ ಹತ್ರ ಕರಗಾಗಿ ಕೆಟ್ಟ ಹೋಗ್ಬಿಡುತ್ತೆ. ಯಾವ್ದೇ ರೈತರಾಗಿರ್ಲಿ ಅದನ್ನ ಕಟಾರಲ್ಲೇ ಕಟ್ ಮಾಡಿ ಹಣ್ಣನ್ನು ಕೊಯ್ಲು ಮಾಡೋಕೆ. ಈಗ ಒಂದು ಹಣ್ಣು ಎಷ್ಟು ಗ್ರಾಮ್ ಬರುತ್ತೆ ಇದನ್ನೇನಾದ್ರೂ ನೀವು ನೋಡಿದ್ರೆ? ಅದು ಹಣ್ಣು ಬಂದ್ಬಿಟ್ಟು ಒಂದು 150 ಗ್ರಾಮಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ತೋಟದ್ದು ಒಂದು 600-700 ಗ್ರಾಮ್ ತನಕ ಬರುತ್ತೆ. ಒಂದೊಂದು ಡಿಪೆಂಡ್ ಅಪಾನ್ ಇದ್ರ ಮೇಲೆ ಬರುತ್ತೆ ಸರ್, ಹೂ ಫ್ಲವರಿಂಗ್ ಎಷ್ಟು ಇಡೋದಿರುತ್ತೋ ಅದ್ರ ಮೇಲೆ. ಫ್ಲವರಿಂಗ್ ಕೌಂಟ್ ಕಮ್ಮಿ ಹಿಡಿದ್ರೆ ತೂಕ ಜಾಸ್ತಿ ಬರುತ್ತೆ, ಜಾಸ್ತಿ ಫ್ಲವರಿಂಗ್ ಹಿಡಿದ್ರೆ ಸ್ವಲ್ಪ ತೂಕದಲ್ಲಿ ಕಡಿಮೆ ಆಗುತ್ತೆ. ಈಗ ಹಣ್ಣಿನ ಮಾರಾಟ ಅಂದ್ರೆ ಡ್ರ್ಯಾಗನ್ ಹಣ್ಣು ಅಂತಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ನೀವು? ನಾವು ಆಲ್ರೆಡಿ ಮುಂಚೆ ಎಲ್ಲ ಬೆಂಗಳೂರು ಮಾರ್ಕೆಟ್ಗೆ ಕೊಡ್ತಿದ್ವಿ, KR ಮಾರ್ಕೆಟ್ ಮತ್ತೆ ಫ್ರೂಟ್ ಮಾರ್ಕೆಟ್ಗೆ ಕೊಡ್ತಿದ್ವಿ. ಇವಾಗೆಲ್ಲ ಬಾಂಬೆ ಕಳಿಸ್ತಾ ಇದೀವಿ ಜಾಸ್ತಿ, ಬಾಂಬೆ ಲಿಂಕ್ ಇರೋದ್ರಿಂದ ಅಲ್ಲಿಗೆ ಅಷ್ಟು ಅಲ್ಲೇ APMC ಹೋಗ್ತಾ ಇದೆ ಹಣ್ಣು. ಈಗೆಲ್ಲ ಹಣ್ಣು ಕಟಾವು ಮಾಡಿಸ್ತೀರಪ್ಪ ಅಂದ್ರೆ ಇಲ್ಲಿದ್ದ ಬಾಂಬೆ ತನಕ ಹೆಂಗೆ ಅದನ್ನ ಟ್ರಾನ್ಸ್ಪೋರ್ಟ್ ಮಾಡ್ತೀರಾ? ಟ್ರಾನ್ಸ್ಪೋರ್ಟ್ ಬಂದ್ಬಿಟ್ಟು ಅವ್ರದ್ದೇ ವೆಹಿಕಲ್ ಇರುತ್ತೆ, ಅವ್ರ ವೆಹಿಕಲ್ ಅಲ್ಲೇ ನಾವು ಕಳಿಸ್ತೀವಿ. ನಾವೇನು ಅವ್ರಿಗೆ ಹೇಳಿದಂತ ಗ್ರೇಡ್ಗಳನ್ನ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿರ್ತೀವಿ. ನಾವು ಗ್ರೇಡ್ಗಳನ್ನೆಲ್ಲ ಅದ್ರ ಮೇಲೆ ಮಾರ್ಕರ್ ಅಲ್ಲಿ ಬರ್ದಿರ್ತೀವಿ, ಆಯಾ ಗ್ರೇಡ್ ಸರಿಯಾಗಿ ಅವರೆಲ್ಲ ಲೋಡ್ ಮಾಡ್ಕೊಂಡು ತಗೊಂಡು ಹೋಗಿ ಅಲ್ಲಿ ಮಾರಿದ ಮೇಲಿಂದ ಪೇಮೆಂಟ್ ಆಗ್ತಾರೆ. ಈಗ ಗ್ರೇಡ್ ಅಂತಂದ್ರೆ ನೀವು ಚಿಕ್ಕ ಬೇರೆ ದೊಡ್ಡ ಬೇರೆ ಮೀಡಿಯಂ ಬೇರೆ ಈ ತರ ಮಾಡ್ತಾರೆ? ಹೌದು ಸರ್, ಡಿಪೆಂಡ್ ಅಪಾನ್ ಗ್ರಾಮ್ಸ್ ಮೇಲೆ. 200-300 ಒಂದು ಗ್ರಾಮು, 300-400 ಒಂದು ಗ್ರಾಮು, 400 ಅಬೋವ್ ಒಂದು ಗ್ರಾಮ್, ಇದು ಒಂದು 3-4 ಗ್ರೇಡ್ಗಳು ಮಾಡ್ತಾರೆ. ಈಗ ಪ್ಯಾಕ್ ಅಂತಂದ್ರೆ ಯಾವ್ದ್ರಲ್ಲಿ ಮಾಡ್ತೀರಾ ಅವನ್ನ? ಸರ್, ಕಾರ್ಟೂನ್ ಬಾಕ್ಸ್ ಅಂತೇಳಿ ಒಂದು 50-60 ರೂಪಾಯಿ ಒಂದು ಬಾಕ್ಸಿಗೆ ಖರ್ಚಾಗುತ್ತೆ. ಅದು ಆ ಬಾಕ್ಸ್ ಅಲ್ಲೇ ಮಾಡಬೇಕು, ಯಾಕಂದ್ರೆ ದೂರ ಹೋಗೋದ್ರಿಂದ ಬಾಕ್ಸ್ ತುಂಬಾ ಚೆನ್ನಾಗಿ ಕ್ವಾಲಿಟಿ ಇರಬೇಕು. ಒಂದು ಇಲ್ಲಿಂದ 700 ಕಿಲೋಮೀಟರ್ ಹೋಗ್ಬೇಕು ವೆಹಿಕಲ್ ಅಲ್ಲಿ ಅಂದ್ರೆ ಪ್ಯಾಕ್ಗಳು ಚೆನ್ನಾಗಿದ್ರೆ ಮಾಲ್ ಚೆನ್ನಾಗಿರುತ್ತೆ. ಬೇರೆ ಯಾವ ಸಣ್ಣ ಪುಟ್ಟ ಇಲ್ಲೇ ಲೋಕಲ್ ಆಗಿರೋಂತ ಬಳಸಿ ಪ್ಯಾಕ್ ಮಾಡಿದ್ರೆ ಮಾಲ್ ಹಾಳಾಗೋದ್ರಿಂದ ಮತ್ತೆ ರೇಟ್ ಅಲ್ಲಿ ನಮಗೆ ಹೊಡ್ತ ಒಳ್ಳೆ ಪ್ಯಾಕ್ ಮಾಡಬೇಕು. ಈಗ ಪ್ಯಾಕ್ ಮಾಡೋದೆಲ್ಲ ನಿಮ್ದೇ ಖರ್ಚು ಬರುತ್ತೆ? ಹೌದೌದು, ನಮ್ದೇ ಅದು ಖರ್ಚಲ್ಲ, ನಮ್ದೇ ವೆಹಿಕಲ್ದೇನು ಖರ್ಚು ನಮ್ದಿಲ್ಲ, ಅವ್ರದ್ದು ಅದು ವೆಹಿಕಲ್ದು. ಇಲ್ಲೇ ಲೋಕಲ್ ಮಾರ್ಕೆಟ್ ಬೆಂಗಳೂರು ಇಲ್ಲಿ ಮಾರಾಟ ಮಾಡಿದ್ರೆ ಹೆಚ್ಚು ಲಾಭ ಆಗಲ್ಲ ಅಂತ ಹೇಳ್ತೀರ? ಲಾಭ ಇದೆ ಸರ್, ತೊಂದರೆ ಇಲ್ಲ. ಲಾರ್ಜ್ ಕ್ವಾಂಟಿಟಿ ಬಂದಾಗ ಈ ಟನ್ ಲೆಕ್ಕಕ್ಕೆ ಬಂದಾಗೆಲ್ಲ ನಾವು ಅಲ್ಲಿಗೆ ಕಳಿಸ್ಬಿಡ್ತೀವಿ. ಸ್ವಲ್ಪ ಸ್ವಲ್ಪ ಕಡಿಮೆ ಬಂದಾಗ ಒಂದ 500 KG ಹಿಂಗೇನಾದ್ರು ಸಿಕ್ತು ಅಂದ್ರೆ ಇಲ್ಲೇ ಲೋಕಲ್ ಆಗಿ ಕೊಟ್ಬಿಡ್ತೀವಿ. ಈಗ ನಿಮಗೆ 1 KG ಏನ್ ರೇಟ್ ಸಿಕ್ಕರೆ ಇದು ಲಾಭದಾಯಕ ಬೆಳೆ ಆಗುತ್ತೆ ಡ್ರ್ಯಾಗನ್ ಬೆಳೆ? ನಮಗೆಲ್ಲ ಮೊದಲನೇ ವರ್ಷ ಆವರೇಜ್ ಆಗಿ 100 ರೂಪಾಯಿ ರೇಟ್ ಸಿಕ್ತು ಸರ್ KG. ಈ ಎರಡನೇ ವರ್ಷ ಎಲ್ಲ ನಮಗೆ 130 ರೂಪಾಯಿ ಆವರೇಜ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಹಣ್ಣು ಬರೋದ್ರಿಂದಲೂ ಒಂದು 30-40 ರೂಪಾಯಿ ಕೆಜಿ ಸಿಕ್ಕರು ಏನ್ ತೊಂದರೆ ಇಲ್ಲ, ಯಾಕಂದ್ರೆ ಮಾಲ್ ಜಾಸ್ತಿ ಬರ್ಬೋದು ನೆಕ್ಸ್ಟ್ ವರ್ಷದಿಂದ. ನಾವು ಇಳುವರಿ 4-5 ಟನ್ ಇಳುವರಿ ತಕೊಂಡ್ವಿ ಅಂದ್ರೆ ಒಂದ್ ಎಕರೆಗೆ 40 ರೂಪಾಯಿ ಕೆಜಿ ಸಿಕ್ಕರು 2 ಲಕ್ಷ ರೂಪಾಯಿ ಆಯ್ತು ಒಂದ್ ಎಕರೆಗೆ. ಬೇರೆ ಯಾವ ಬೆಳೆಯಲ್ಲಿ ಅಷ್ಟೊಂದು ಬರೋದಿಲ್ಲ, ಅಷ್ಟು ಸಿಕ್ಕರು ಸಾಕು ನಮ್ಮ ಅಭಿಪ್ರಾಯ, ಒಂದು 40 ರೂಪಾಯಿ 2 ಸಿಕ್ಕರು ಸಾಕು ಕೊನೆಗೆ. ಆಮೇಲೆ ನೀರು ಕಡಿಮೆ ಬೇಕು ಅಂತಲೂ ಹೇಳಿದ್ರೆ, ಹೌದೌದು ನೀರು ಕಡಿಮೆ ಬೇಕು, ನೀರು ಇಲ್ಲದ್ರು ಸಾಯೋದು ಇಲ್ಲ ಇದು. ಮತ್ತೆ ನೀರು ಬಿಟ್ಟರೆ ಅಂದ್ರೆ ಅಲ್ಲಿಂದ ಮತ್ತೆ ಹೊಸ ಬೆಳೆ ಶುರು ಮಾಡ್ಕೋಬೋದಂಗೆ ಅದೇ. ಒಟ್ಟಾರೆ ಈ ವರ್ಷ ನೀವು 3ನೇ ಬೆಳೆ ಬೆಳೀತಾ ಇದ್ರಿ ಅಂದ್ರೆ ಯಾವ ವರ್ಷ ನಿಮ್ಗೆ ಲಾಸ್ ಆಗಿಲ್ಲ ಈ ಡ್ರಾಗನ್ ಕೃಷಿಯಲ್ಲಿ? ಒಂದ್ ಎಕರೆಗೆ 7 ಲಕ್ಷ ಅಂದ್ರೆ ಅದೇಂತ ಲಾಸ್ ಸರ್ ನಮಗೆ ರೈತರಿಗೆ, ಒಳ್ಳೇದು ಲಾಭದಾಯಕ ಬೆಳೆ. ಆದ್ರೂ ಮೊದಲೇ ವರ್ಷ ಅಷ್ಟೇ ಹೆಚ್ಚು ಖರ್ಚು ಬರೋದು ನಿಮ್ಗೆ ಅಲ್ವಾ? ಇನಿಷಿಯಲ್ ಕಾಸ್ಟೇ ಜಾಸ್ತಿ, ಒಂದು 3 ಲಕ್ಷ ರೂಪಾಯಿ ಫಸ್ಟ್ ನಾವು ಹಾಕೋಬೇಕು ಬಂಡವಾಳ. ಹೌದು, ಅದೇ ನಮಗೆ ಮೊದಲನೇ ವರ್ಷದ ಮೊದಲನೇ ವರ್ಷಕ್ಕೆ ಬಂತು ಇನ್ಕಮ್ ಎಲ್ಲ ನಮಗೆ, 2ನೇ ವರ್ಷದಿಂದ ಅಷ್ಟು ಲಾಭನೇ ಆಗಿರೋದು. ಆಮೇಲೆ ಇನ್ನೊಂದು ಪ್ರಶಾಂತ್ ಕುಮಾರ್ ಅವರೇ, ಇದನ್ನ ಡ್ರಾಗನ್ ಬೆಳೆಯನ್ನ ಅಂದ್ರೆ ಯಾವ ಮಣ್ಣಲ್ಲಿ ಚೆನ್ನಾಗಿ ಬೆಳಿಬಹುದು, ಯಾವ ಮಣ್ಣು ಇದಕ್ಕೆ ಸೂಕ್ತ ಅಲ್ಲ ಅಂತ ಹೇಳ್ತೀರಾ? ಕಲ್ಲು ಜಜ್ಜು ಭೂಮಿ, ಕೆಂಪು ಮಣ್ಣು, ಎರೆ ಮಣ್ಣು ಎಲ್ಲದರಲ್ಲೂ ಚೆನ್ನಾಗಿ ಬರುತ್ತೆ. ಆದ್ರೆ ಕರ್ಲ್ ಮಿಕ್ಸ್ ಇರುತ್ತಲ್ಲ ಅಂತದ್ರಲ್ಲಿ ಮಾಡಬಾರ್ದು, ಕರ್ಲ್ ಮಿಕ್ಸ್ ಮಣ್ಣು ಬಿಟ್ಟು ಇನ್ನೆಲ್ಲದರಲ್ಲೂ ಬೆಳಿಬಹುದು. ಇನ್ನು ಈಗ ನೀವು ಮಾಡಂತ ಡ್ರಾಗನ್ ಕೃಷಿಯ ಮಣ್ಣು ಯಾವ ರೀತಿ ಇದೆಯಾ? ನಮ್ದು ಕಲ್ಲು ಜಜ್ಜನ ಇರೋದು ಸರ್. ಹೌದು, ಅಂದ್ರೆ ಹೆಚ್ಚು ಮಳೆಗಾಲ ಬಂದ್ರು ಹೆಚ್ಚು ಮಳೆ ಇಂಗುವಂತ ಒಂದು ಭೂಮಿ ಅಲ್ಲ ಹಂಗಾದ್ರೆ ನಿಮ್ದು? ನಮ್ದು ಇಳಿಜಾರು ಪ್ರದೇಶ ಇರೋದ್ರಿಂದ ಹೆಚ್ಚು ಮಳೆ ಬಂದ್ರು ಎಲ್ಲ ನೀರು ಹರಿದು ಹೊರಗೆ ಹೋಗುತ್ತೆ. ಬಣ್ಣ ಮಾಡಿರೋದ್ರಿಂದ ನೀರು ಸಸಿಗಳಿಗೆ ತೇವಾಂಶ ಆಗೋದಿಲ್ಲ, ಹಂಗಾಗಿ ಸಸಿಗೆ ಶೀತನೂ ಆಗೋದಿಲ್ಲ. ಏರು ಮಡಿ ಮಾಡಿದ್ರಲ್ಲ, ಮಾಡಲೇಬೇಕು ಇದಕ್ಕೆ ಮಾತ್ರ, ಏರು ಮಡಿ ಕಂಪಲ್ಸರಿ ಮಾಡಲೇಬೇಕು. ಒಟ್ಟಾರೆ ಈ ಡ್ರಾಗನ್ ಕೃಷಿ ನಿಮ್ಗೆ ನೆಮ್ಮದಿ ತಂದ್ಕೊಟ್ಟಿದೆಯಾ? ನಂಗಾಯ್ತು, ನೆಮ್ಮದಿ ತಂದ್ಕೊಟ್ಟಿದೆ ಸರ್. ಒಳ್ಳೇದು ಪ್ರಶಾಂತ್ ಕುಮಾರ್ ಅವರೇ, ಇಲ್ಲೇ ತನಕ ಲಾಭದಾಯಕವಾಗಿ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಡ್ರಾಗನ್ ಹಣ್ಣಿನ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಡ್ರ್ಯಾಗನ್ ಹಣ್ಣಿನ ಕೃಷಿಯ ಅನುಭವಗಳ ಕುರಿತು ದಾವಣಗೆರೆ ತಾಲೂಕು ಸಿದ್ದನೂರಿನ ಕೃಷಿಕ ಎಸ್ಎಂ ಪ್ರಶಾಂತ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700-0001-0142-42 ಇರು, ಒಂದ್ ನಿಮಿಷ ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700-0001-4242 ಅಷ್ಟೇ ಸುಲಭ. ಇದೀಗ ಒಂದು ಜನಪದ ಗೀತೆ ಕೇಳೋಣ. ಮಳೆ ಹೋಯಿತು ಅಂತ ಅಂಬು ಕೊಡುವವನೇ ಮಲಗಿರುವ ಮಳೆ ದೇವ, ರಂಬೆ ತೊಡೆ ಮ್ಯಾಲೆ ಮಲಗಿರುವ ಮಳೆ ದೇವ, ಅಂಬಾರದಿಂದ ಕರುಣಿಸೋ, ಅಂಬಾರದಿಂದ ಕರುಣಿಸೋ. ಹುಯ್ಯೋ ಹುಯ್ಯೋ ಮಳೆನಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆನಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ. ಹುಯ್ಯೋ ಹುಯ್ಯೋ ಮಳೆನಾಯ, ಹೂವಿನ ತೋಟಕ್ಕೆ ನೀರಿಲ್ಲ, ಬಾರೋ ಬಾರೋ ಮಳೆನಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ.